ಗ್ರೀನ್ ಇನ್ನೋವೇಶನ್ ಸೆಂಟರ್ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಜೆಟಿ ನಾಗರಾಜ್ ಹಾಗೂ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಎಂವಿ ಯೋಗೇಶ್. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಯೋಗೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಯೋಗೇಶ್ ಅವರೇ, ಎಷ್ಟು ವಯಸ್ಸು ತಮಗೆ? ಸರ್ ನಾನು 27. ಏನು ವಿದ್ಯಾಭ್ಯಾಸ ಮಾಡಿದಿರಿ? ಸರ್ PUC ಆಗಿದೆ ಸರ್. ಎಲ್ಲಿ ಓದಿದ್ರಿ? ಸಂತೆಮರೂರು ಅರಕಲಗೂಡು. ಹೌದಾ? PUC ಅಲ್ಲಿ ಏನು ಆರ್ಟ್ಸ್ ಸೈನ್ಸ್ ಕಾಮರ್ಸ್? ಆರ್ಟ್ಸ್ ಸರ್. ಹೌದಾ? ನೀವೇ ಇಚ್ಛೆ ಪಟ್ಟು ಆರ್ಟ್ಸ್ ಓದಿದ್ರ? ಹೌದು ಸರ್, ನಾನು ಇಷ್ಟಪಟ್ಟು ತಗೊಂಡಿದ್ದು. ಒಳ್ಳೇದು. ಮುಂದೆ ಓದ್ಲಿಲ್ಲ ಸರ್? ಮನೆಯಲ್ಲಿ ವ್ಯವಸಾಯ ಭೂಮಿ ಇತ್ತು, ವ್ಯವಸಾಯ ಮಾಡೋದಕ್ಕೆ ಪ್ರಾಬ್ಲಮ್ ಇತ್ತು, ಅದರಲ್ಲೇ ಇಂಪ್ರೂವ್ ಮಾಡಿ ಅಲ್ಲೇ ಮುಂದುವರಿಯೋಣ ಅನ್ನೋಕ್ಕೋಸ್ಕರ ಎಜುಕೇಶನ್ ಬಿಟ್ಟೆ ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ, ಏನ್ ಹೆಸರು ಅವ್ರದ್ದು? ಸರ್ ನನ್ನ ತಂದೆ ವಿಶ್ವನಾಥ್, ನಮ್ಮ ತಾಯಿ ಪ್ರಮೀಳಾ. ಓಕೆ. ಎಷ್ಟು ಜನ ಮಕ್ಕಳು ನೀವು? ಸರ್ ನಾವು 3 ಜನ. ಗಂಡು ಮಕ್ಕಳೇನಾ? ಗಂಡು ಮಕ್ಳು ಇಬ್ಬರಾಳು, ಮಗಳೊಬ್ಳು. ಈಗ ನೀವೇ ದೊಡ್ಡವರ ಅಥವಾ? ನಾನೇ ದೊಡ್ಡನ ಸರ್. ಈಗ ನೀವು ನಿಮ್ ತಮ್ಮ ಒಟ್ಟಿಗೆ ವ್ಯವಸಾಯ ಮಾಡ್ತಿಲ್ಲ ಸರ್? ನನ್ನ ತಮ್ಮ ಎಜುಕೇಶನ್ ಮಾಡ್ಕೊಂಡು ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾನೆ. ಹೌದಾ? ಹೌದು ಸರ್. ಆದ್ರೆ ನೀವು ಮನೆ ಜವಾಬ್ದಾರಿ ತಗೊಂಡು ನಾನೇ ನಿಂತು ವ್ಯವಸಾಯ ಮಾಡೋಣ ಅಂತ? ಹೌದು ಸರ್. ಓದದ ಬಿಟ್ಬಿಟ್ಟು ವ್ಯವಸಾಯದ ಕಡೆ ಬಂದ್ರಿ? ಹೌದು ಸರ್. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ರಿ? ನಾನು 8 ವರ್ಷದಿಂದ ವ್ಯವಸಾಯ ಮಾಡ್ತೀನಿ ಸರ್. ಪರವಾಗಿಲ್ಲ. ಈಗ ನಿಮ್ ತಂದೆ ತಾಯಿಗೆ ರೆಸ್ಟ್ ಕೊಟ್ಬಿಟ್ಟಿದೀರಾ? ಇಲ್ಲ ಸರ್, ಅವರು ಆದಷ್ಟು ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತೀವಿ. ಅವರು ಎಷ್ಟು ಕೈಲಾಗುತ್ತೆ? ಇಲ್ಲ ಸರ್, ಆಗಿಲ್ಲ. ಓ, ಹೇಳಿ, ಅವರು ಎಷ್ಟು ಕೈಲಾಗತ್ತೋ ಅಷ್ಟು ಮಾಡ್ತಾರೆ ಸರ್. ಅವ್ರ ಕೈಲಾಗುವಷ್ಟು ಕೆಲಸ ಮಾಡ್ತಾರೆ. ಎಷ್ಟು ಜಮೀನಿದೆ ತಮಗೆ? ಸರ್ ನಮ್ದು 8 ಎಕರೆ ಇದೆ. ಏನೇನ್ ಬೆಳೆ ಬೆಳಿತೀರಿ ಸರ್? ಅಡಿಕೆ, ಆಲೂಗೆಡ್ಡೆ, ಜೋಳ, ತರಕಾರಿ ಬೆಳೆ ಬೆಳಿತೀವಿ, ಶುಂಠಿ ಬೆಳಿತೀವಿ ಸರ್. ಹೌದಾ? ನೀರಿನ ಆಶ್ರಯ ಹೇಗಪ್ಪ? ನೀರಿನ ಆಶ್ರಯ ಚೆನ್ನಾಗಿದೆ ಸರ್. 4 ಬೋರ್ ಇದೆ ನಮ್ದು. 4 ಬೋರ್ ಇದೆ ಸರ್. ಎಲ್ಲ ಹನಿ ನೀರಾವರಿ? ಇಲ್ಲ ಸರ್, ತುಂತುರು ಮತ್ತೆ ಆಯ್ ನೀರಾವರಿ. ಹೌದಾ? ಯಾಕೆ ಹನಿ ನೀರಾವರಿ ಮಾಡ್ಕೊಳ್ಳಿಲ್ಲ ಸರ್? ಹನಿ ನೀರಾವರಿ ಅಂತ ಅಂದ್ರೆ ಅಳವಡಿಸಿಲ್ಲ ಸರ್. ಆಲೂಗೆಡ್ಡೆಗೆ ಮಾತ್ರ ಮಾಡಬಹುದು ಹನಿ ನೀರಾವರಿ, ಬೇರೆಕ್ಕೆಲ್ಲ ಕೊಡಲ್ಲ, ಅಡಿಕೆಗೆಲ್ಲ ಕೊಡಲ್ಲ, ಅದರಿಂದ ಮಾಡಿಸಿಲ್ಲ ಸರ್. ಈಗ ಆಲೂಗೆಡ್ಡೆನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಮುಂಚೆ ನಮ್ಮ ತಂದೆ ಕಾಲದಿಂದಲೂ ಬೆಳೀತಿದ್ವಿ ಸರ್. ನಾವು ಕೃಷಿ ಬರೋಕ್ಕಿಂತ ಮುಂಚೆಯಿಂದಲೂ ಬೆಳೀತಾ ಇದ್ವಿ. ಹೌದಾ? ಹೌದು ಸರ್. ಈಗ ಬೆಳೀತಿರುವಂತಹ ಆಲೂಗೆಡ್ಡೆ ಬೇಸಾಯ ವಿಧಾನಕ್ಕೂ ಮುಂಚೆ ತಾವು ಬೆಳೀತಿದ್ರಲ್ಲ, ಅದಕ್ಕೂ ಏನಾದ್ರು ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ ಸರ್. ಮುಂಚೆ ಸರ್ ನಾವು ಆಲೂಗೆಡ್ಡೆನ ಎತ್ತಿನ ಸಾಲ ಮುಖಾಂತರ ಮಾಡ್ತಾ ಇದ್ದೋ, ಇಳುವರಿ ಕುಂಠಿತ ಆಗ್ತಾ ಇತ್ತು, ಇಳುವರಿ ಬರ್ತಿರ್ಲಿಲ್ಲ. ಯಾವ್ಯಾವ ಕಾಲಕ್ಕೆ ಪೋಷಕಾಂಶ ಕೊಡಬೇಕು ಕೊಡ್ತಾ ಇರ್ಲಿಲ್ಲ, ಮತ್ತೆ ಔಷಧಿ ಯಾವ್ಯಾವ ಬೇಕು ಅದನ್ನೇ ಹೊಡೆಯವು, ಯಾವ ಔಷಧಿ ಹೊಡಿಬೇಕು ಅಂತ ಗೊತ್ತಾಗ್ಲಿಲ್ಲ. ಈಗ GIC ಬಂದ್ಮೇಲೆ ಯಾವ ಟೈಮ್ಗೆ ಪೋಷಕಾಂಶ ಕೊಡಬೇಕು, ಯಾವ ತರ ಉಳುಮೆ ಮಾಡಬೇಕು, ಯಾವ ತರ ಗೊಬ್ಬರ ಹಾಕ್ಬೇಕು, ಯಾವ ತರ ಸ್ಪ್ರೇ ಮಾಡ್ಬೇಕು ಅಂತ ಬಂದ್ಮೇಲೆ ಇಳುವರಿನೂ ಜಾಸ್ತಿ ಆಗಿದೆ, ಬೆಳೆ ಬೆಳೆಯಕ್ಕೂ ಸಹ ಖುಷಿ ಆಗ್ತಾ ಇದೆ. ನಿಮ್ ತಂದೆ ಈ ತರ ಹೊಸದಾಗಿ ಬೆಳಿತೀನಿ ನಾನು ಆಲೂಗೆಡ್ಡೆಯ ಅಂದಾಗ, ಬೇಡ ಕಳ್ಳ ಮಗ, ಹಳೆ ಕಾಲದ್ದೇ ಬೆಳ್ಕೊಳ್ಳುವ ನಾವು ಅಂತ ಏನ್ ಹೇಳಿಲ್ವಾ? ಹೇಳಿದ್ರು ಸರ್. ಮೊದಲನೇ ವರ್ಷ ನಾವ್ ಏನೇ ಹೇಳಿದ್ರು ಅವ್ರು ಇಷ್ಟಪಡ್ಲಿಲ್ಲ. ಆದ್ರೂ ಶಾಂಪಲ್ಗೆ ಅಂತ ನಾವು ಒಂದ್ ಸ್ವಲ್ಪ ಟ್ರಯಲ್ ಮಾಡಿ ಅಂತ ಹೇಳ ಇದ್ ಮಾಡಿ ಮೇಲೆ ಟ್ರಯಲ್ಗೆ ಅಂತ ಒಂದ್ 15 ಗಂಟೆ ಶಾಂಪಲ್ ಮಾಡಿದ್ರು ಸರ್. ಅದಕ್ಕೂ ಇದಕ್ಕೂ ಇಳುವರಿ ಚೆನ್ನಾಗ್ ಬಂತು, ಅಂದ್ರೆ 15 ಗುಂಟೆನಲ್ಲಿ ನೀವು ಹೊಸ ಪ್ರಯೋಗ ಮಾಡಿದ್ರಿ? ಹೊಸ ಪ್ರಯೋಗ ಮಾಡಿ ಸರ್. ಇನ್ನು ಉಳಿದ ಜಾಗದಲ್ಲಿ ನಿಮ್ ತಂದೆ ಮಾಮೂಲಿ ಬೇಸಾಯ ಪದ್ಧತಿನೇ ಮಾಡ್ತಾವ್. ಓಹೋ, ಇಳುವರಿ ಚೆನ್ನಾಗಿ ಬಂದ್ಮೇಲೆ ಆಯ್ತು ಮಗ ಇದನ್ನೇ ಮಾಡೋಣ, ಇಳುವರಿ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬಿಟ್ಟು ಈಗ ಅದನ್ನೇ ಮಾಡ್ತಾ ಇದೀವಿ. ಇದರಲ್ಲಿ ಇಳುವರಿ ಯಾಕೆ ಚೆನ್ನಾಗಿ ಬಂದಿರಬಹುದು ಅನ್ಸುತ್ತೆ ನಮಗೆ ಸರ್? ಇಳುವರಿ ಅಂತಂದ್ರೆ ಅದನ್ನ ನಾವು ಈಗ ಫಸ್ಟ್ ಮಿಷಿನಲ್ಲಿ ಹಾಕ್ಬಿಡ್ತೀವಿ ಸರ್. ಅದಕ್ಕೆ ಬೇಸಾಯ ಜಾಸ್ತಿ ಖರ್ಚು ಬರಲ್ಲ. ಮತ್ತೆ ದಿಂಡಿ ಎಸರೋದ್ರಿಂದ ಬೇರ್ಗಳೆಲ್ಲ ಹರಿಯಲ್ಲ, ಒಂದೇ ಸತಿ ಎರ್ಸ್ ಮುಗಿಸೋದ್ರಿಂದ ಕೆಲಸ ಮುಗಿಸ್ತೀವಿ, ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಈ ಎರಡೇ ಕಾರಣದಿಂದ ಅಥವಾ ಬೇರೆ ಇನ್ನೂ ಏನೇನಾದ್ರೂ? ಬೇರೆ ಕಾರಣಗಳಿಂದಲೂ ಬರುತ್ತೆ ಸರ್. ಹೇಳಿ, ಇನ್ನೂ ಏನೇನು ಕಾರಣ ಇರಬಹುದು ಸರ್? ಫಸ್ಟ್ ನಾವು ಯಾವ್ಯಾವ ಟೈಮಿಗೆ ಗೊಬ್ಬರ ಹಾಕ್ಬೇಕು, ಯಾವ ಗೊಬ್ಬರ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. ಈಗ GIC ಬಂದ್ಮೇಲೆ ಚೆನ್ನಾಗಿ ಗೊಬ್ಬರ ಯಾವ ಟೈಮಲ್ಲಿ ಯಾವ ಗೊಬ್ಬರ ಕೊಡಬೇಕು, ಫಸ್ಟ್ ಯಾವ್ದು ಹಾಕ್ಬೇಕು, ಗಿಡಕ್ಕೆ ಎಷ್ಟು ಪೋಷಕಾಂಶಗಳನ್ನ ಕೊಡಬೇಕು ಅಂತ ತಿಳ್ಕೊಂಡಿದ್ವಿ. ಯಾವ ಯಾವ ಕಾಲಕ್ಕೆ ಪೋಷಕಾಂಶಗಳು ಕೊಟ್ಟರೆ ಇಳುವರಿ ಹೆಚ್ಚಾಗುತ್ತೆ, ಎಷ್ಟು ದಿನ ಗಿಡನ ಹಸಿರಾಗಿ ಇಟ್ಕೊಂಡಷ್ಟು ಇಳುವರಿ ಜಾಸ್ತಿ ಬರುತ್ತೆ ಇದು ತಿಳ್ಕೊಂಡಿದ್ವಿ. ಇಳುವರಿ ಜಾಸ್ತಿ ಆಗಿದೆ ಸರ್. ಈಗ ಎಷ್ಟು ವರ್ಷದಿಂದ ಈ ತರ ಸುಧಾರಿತ ಆಲೂಗಡ್ಡೆ ಬೇಸಾಯ ಮಾಡ್ತಾ ಇದ್ದೀರಿ ಸರ್? 4-5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಪ್ರತಿ ವರ್ಷ ನಿಮಗೆ ಇಳುವರಿ ಜಾಸ್ತಿ ಆಗ್ತಾ ಬರ್ತಿದ್ಯಾ ಅಥವಾ ಒಂದೇ ಮಟ್ಟದಲ್ಲಿ ಇದೆಯಾ ಇಳುವರಿ ಸರ್? ಇಳುವರಿ ಜಾಸ್ತಿ ಆಗ್ತಾ ಇದೆ, ಆದರೆ ಹವಾಮಾನ ವೈಪರೀತ್ಯದಿಂದ ಕುಂಠಿತನೂ ಆಗ್ತಾ ಇದೆ. ಹೌದಾ? ಹೌದು ಸರ್. ಏನ್ ಹವಾಮಾನ ವೈಪರೀತ್ಯ ಅಂದ್ರೆ ನಿಮ್ ದೃಷ್ಟಿಯಲ್ಲಿ? ಸರ್, ನಮ್ ದೃಷ್ಟಿಯಲ್ಲಿ ಅಂದ್ರೆ ಈಗ ಬ್ಲೈಟ್ ಲೇಟ್ ಆಗಿ ಬರೋದ್ರಿಂದ ಬೇಗ ಬಂತು ಅಂದ್ರೆ ಆಲೂಗಡ್ಡೆ ಇಳುವರಿ ಬರಲ್ಲ, ಲಾಸ್ ಆಗುತ್ತೆ. ಲೇಟ್ ಆಗಿ ಬಂತು ಅಂದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಗಿಡ ಎಷ್ಟು ದಿನ ಹಸಿರವಾಗಿರುತ್ತೆ ಅಲ್ಲಿವರೆಗೂ ನಮ್ಗೆ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಪ್ಪ, ಈಗ ನೀವೇ ಹೇಳಿದ್ರಿ ಚೆನ್ನಾಗಿ ಗೊಬ್ಬರ ಕೊಡೋದ್ ಕಲ್ತಿದೀನಿ, ಔಷಧಿ ಹೊಡೆಯದ್ ಕಲ್ತ್ಕೊಂಡಿದೀನಿ ಅಂತ, ಆದ್ರೂ ಬ್ಲೈಟ್ ಆಗಿ ಬರ್ಬೇಕು ಸರ್? ನಾವ್ ಏನೇ ಮಾಡಿದ್ರು ಪ್ರಕೃತಿ ಮುಂದೆ ಏನು ಮಾಡಕ್ಕಾಗಲ್ಲ. ಈಗ ನಾನು ಸ್ಪ್ರೇ ಮಾಡಿರ್ತೀನಿ ಇವತ್ತು, ಒಂದ್ ಸ್ಪ್ರೇ ಮಾಡಿದ್ರೆ ಅದು ಮಿನಿಮಮ್ ಮಳೆ ಇಲ್ಲ ಅಂದ್ರೆ 7 ದಿವಸ ಇರುತ್ತೆ. ಈಗ ಇವತ್ತು ಸ್ಪ್ರೇ ಮಾಡಿರ್ತೀನಿ, ನಾಳೆ ಮಳೆ ಬರ್ತು ಅಂದ್ರೆ ಮತ್ತೆ ಸ್ಪ್ರೇ ಮಾಡಕ್ ಆಗಲ್ಲ, ಟೈಮಿಂಗ್ಸ್ ಇರಲ್ಲ. ಆದ್ರೆ ಇದರಿಂದ ಬ್ಲೈಟ್ ಬರ್ತಾ ಇದೆ ಸರ್. ಓಕೆ, ಅಂದ್ರೆ ಸುಸ್ಥಿರವಾದ ಒಂದು ಇಳುವರಿ ಅಂತೂ ಬರ್ತಾ ಇದೆ ಸರ್ ಅಲ್ವಾ? ಬರ್ತಾ ಇದೆ. ಪೂರ್ತಿ ಬೆಳೆನೆ ಕೊಚ್ಕೊಂಡು ಹೋಯ್ತು ಅನ್ನೋ ಲೆಕ್ಕದಲ್ಲಿ ಸರ್ ಬೆಳೆ ಬರ್ತಾ ಇದೆ ಅಲ್ವಾ? ಒಂದ್ 75% ಬೆಳೆ ಬರ್ತಾ ಇದೆ ಸರ್. ಓಕೆ, ಹೇಳಿ ನಾಗರಾಜ್ ಅವರೇ, ಏನಿದು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂತಂದ್ರೆ? ಸುಸ್ಥಿರ ಬೆಳೆ ಆಲೂಗಡ್ಡೆ ಯೋಜನೆ ಅಂತಂದ್ರೆ, ಮೊದಲು ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲೂ ಬೆಳೆ ಬೆಳೀತಾ ಇದ್ದಾರೆ. ನಮ್ಮ ಸುಸ್ಥಿರ ಬೇಸಾಯ ಪದ್ಧತಿ ಅಂತಂದ್ರೆ ನಾವೇನ್ ಮಾಡಿದ್ವಿ ಅಂತಂದ್ರೆ, ಕಳೆದ ಒಂದು 4 ವರ್ಷದಿಂದ GIC ಕಡೆಯಿಂದ ಕೆಲಸ ಮಾಡ್ತಾ ಇದ್ವಿ. 4 ವರ್ಷದ ಕಡೆಯಿಂದ ಏನೇನ್ ಮಾಡಿದ್ವಿ ಅಂತಂದ್ರೆ, ನಾವು ಹಳ್ಳಿನಲ್ಲಿ ಆಲೂಗಡ್ಡೆ ಬೆಳೆಗಾರರದ್ದು ಸಂಘ ರಚನೆ ಮಾಡ್ಕೊಂಡಿದ್ವಿ. ಆ ಸಂಘದಲ್ಲಿ ಯಾರ್ದಾದ್ರು ಒಬ್ಬರದು ಜಮೀನಲ್ಲಿ ಒಂದು ಸ್ವಲ್ಪ ಭಾಗ ಕಲಿಕಾತ ಹಾಕೋ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ. ಅಂದ್ರೆ ರೈತರ ಏನ್ ಪದ್ಧತಿ ಮಾಡ್ತಿರ್ತಾರೆ ಅದು, ಮತ್ತೆ ಹೊಸದಾಗಿ ಸುಧಾರಿತ ಬೇಸಾಯ ಕ್ರಮಗಳನ್ನ ಏನೇನು ಅಳವಡಿಸ್ಕೊಳಕ್ ಸಾಧ್ಯವಾಗುತ್ತೋ ಅವನ್ನೆಲ್ಲ ಅಲ್ಲಿ ಅಳವಡಿಸಿರ್ತೀವಿ. ಅಲ್ಲಿ ಪ್ರತಿ ವಾರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಲಿಕಾ ಅಭ್ಯಾಸ ಮಾಡ್ತಿರ್ತೀವಿ, ಇದರಲ್ಲಿ ಏನಾಗಿದೆ ಇದರಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ರೈತರು ಮತ್ತೆ ನಾವು ಇಬ್ರು ಡಿಸ್ಕಷನ್ ಮಾಡಿ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನ ಮುಂದುವರಿಸ್ತೀವಿ, ಯಾವ್ದು ಚೆನ್ನಾಗಿ ಬರಲ್ವೋ ಆ ಇದನ್ನ ಕೈ ಬಿಡ್ತಾ ಇದ್ವಿ. ಕಲಿಕಾ ತಾಕಲ್ಲಿ ಬೆಳೆ ಬೆಳೆಯೋರು ಯಾರು, ನೀವು ಬೆಳಿತೀರಾ ಅಥವಾ ರೈತರೇ ಕಲಿಕಾ ತಾಕಲ್ಲಿ ಬೆಳೆ ಅಲ್ಲಿ ನೀವು ಹೇಳದಂಗ್ ಬೆಳಿತಾರೆ? ಇನ್ನೊಂದ್ ಕಡೆ ಅವ್ರಿಗೆ ಬೇಕಾದಂಗ್ ಅವ್ರು ಬೆಳ್ಕಂತ? ಹೌದು, ಅವ್ರ ಸಂಪ್ರದಾಯ ಪದ್ಧತಿ ಏನಿರುತ್ತೋ ಅದೇ ಪದ್ಧತಿಯಲ್ಲಿ ಬೆಳೀತಾ ಇರ್ತಾರೆ. ಅಲ್ಲ, ಈಗೆಲ್ಲ ಕರೋನಾ ಕಾಲದಲ್ಲಿ ಮೊಬೈಲ್ ಯುಗ ಬಂದ್ಬಿಟ್ಟಿದೆ. ಹೌದು, ಈಗ ಇವ್ರಿಗೆಲ್ಲ ಮಾಹಿತಿ ಕೊಡೋದಕ್ಕೆ ಏನಾದ್ರು ಮೊಬೈಲ್ ಮೂಲಕ ಏನಾದ್ರು ಹೊಸ ತಾಂತ್ರಿಕತೆ ಏನಾದ್ರು ಅಭಿವೃದ್ಧಿ ಮಾಡಿದೀರಾ? ಹೌದು ಸರ್, ಇದರಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಆಪ್ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಅದು ಉಚಿತವಾಗಿ ಪ್ಲೇಸ್ಟೋರ್ ಅಲ್ಲಿ ಹೋದ್ರೆ ಸಿಗುತ್ತೆ ಸರ್. ಇದರಲ್ಲಿ ಭೂಮಿ ಸಿದ್ಧತೆಯಿಂದ ಹಿಡಿದು ಬೀಜ ಸಿದ್ಧತೆ ಮತ್ತು ನೀರು ನಿರ್ವಹಣೆ ಮತ್ತು ರೋಗ ನಿರ್ವಹಣೆ ಬಗ್ಗೆ ಎಲ್ಲ ತಾಂತ್ರಿಕ ಮಾಹಿತಿ ಉಚಿತವಾಗಿ ಸಿಗ್ತಕ್ಕಂಥದ್ದು ಇರ್ತದೆ. ಅಂದ್ರೆ ಈಗ ಹೊಸದಾಗಿ ನಮ್ಮ ಯೋಗೇಶ್ ಅವರು ಹೇಳ್ತಾ ಇದ್ದಾರಲ್ಲ, ಹೌದು, ಸಂಗಮಾರಿ ರೋಗನ ಅದ್ರ ಬಗ್ಗೆನೂ ಮಾಹಿತಿ ಇರುತ್ತೆ? ಇರುತ್ತೆ ಸರ್. ಈ ರೋಗ ಹೆಂಗ್ ಬರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ, ಮಾಹಿತಿ ಗೊತ್ತಾಗುತ್ತೆ. ಯಾವ ರೀತಿ ಗೊತ್ತಾಗುತ್ತಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ವಿಶೇಷವಾಗಿ ಅರಕಲಗೋಡು ಭಾಗದಲ್ಲಿ ತುಂತುರು ಮಳೆ ಜಾಸ್ತಿ ಆಗ್ತಾ ಇರುತ್ತೆ. ತುಂತುರು ಮಳೆ ಜಾಸ್ತಿ ಆಗ್ತಾ ಇದಪ್ಪ ಅಂತಂದ್ರೆ, ತೇವಾಂಶ ಜಾಸ್ತಿ ಆದಾಗ ಹಂಗಮಾರಿ ಬರೋ ರೋಗ 100%-100% ಇರ್ತದೆ. ಆ ಟೈಮಲ್ಲಿ ಆಪಲ್ಲು ಕೆಲವೊಂದು ಮೆಸೇಜ್ಗಳು ಡೈರೆಕ್ಟ್ ಬರ್ತಾ ಇರ್ತವೆ, ರೈತರಿಗೆ ನೇರವಾಗಿ ಸಂದೇಶಗಳು ಬರ್ತಾ ಇರ್ತವೆ. ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೇನ್ರಿ? ಇಲ್ಲ ಸರ್, ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿಲ್ಲ, ಮಾಡ್ಕೋತೀರಿ? ಹೌದು ಸರ್, ಮಾಡ್ಕೊಂಡಿಲ್ಲ. ಸ್ಮಾರ್ಟ್ ಫೋನ್ ಇದೆ ತಾನೇ? ಇದೆ ಸರ್. ನೀವು ಸ್ಮಾರ್ಟ್ ರೈತರೆ ಅಲ್ವಾ? ಮಾಡ್ಕೊಂಡ್ರಿ, ಒಳ್ಳೇದಾಗುತ್ತೆ. ಹೇಳಿ ಸರ್. ನೀವು ಅದನ್ನ ನೋಡ್ಕೊಂಡು ನಾವು ರೋಗ ಬರ್ತಕ್ಕಂತ ಮುಂಚೆ ಅಂಗಮಾರಿ ರೋಗಕ್ಕೆ M45 ಸಿಂಪರಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಅದಾದ ನಂತರ ಜಾಸ್ತಿ ಬಂದಾಗ ನಾವು ಮಾಕ್ಸಿಮೆಟ್ ಅರ್ಜೆಂಟ್ ಅಂತ ಕೆಮಿಕಲ್ ಹೊಡಿರಿ ಅಂತ ಹೇಳ್ತಾ ಇದೀವಿ. ಈಗ ನಾಗರಾಜ್ ಅವರೇ, ಸಂಘಗಳನ್ನ ಮಾಡಿದ್ವಿ ಅಂದ್ರಿ? ಹೌದು. ಎಷ್ಟು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ರಿ, ಎಷ್ಟು ಸಂಘ ಮಾಡಿದಿರಿ? ನಾನು ಈ ಪ್ರಸ್ತುತ 5 ಹಳ್ಳಿಗಳಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೆ. ಯಾವ್ಯಾವ ಹಳ್ಳಿ? ಗರಿಘಟ್ಟ, ನರಸಿಕೊಪ್ಪೆ, ಎತ್ತಗೊಂಡನಹಳ್ಳಿ, ಬೈಚಿನಹಳ್ಳಿ, ಕಂಚೇನಹಳ್ಳಿ. ಓಕೆ, ಎಷ್ಟು ಸಂಘ ಮಾಡಿದ್ರಿ ರೈತರದ್ದು? ಐದು ಗುಂಪುಗಳು ಮಾಡಿದ್ವಿ ಸರ್. ಎಷ್ಟೆಷ್ಟು ಜನ ಇದಾರೆ ಅದರಲ್ಲಿ? ಒಂದೊಂದು ಗುಂಪಲ್ಲಿ 20 ಜನ ಇದಾರೆ ಸರ್. ಓಕೆ, ಈಗ ಪ್ರಾಯೋಗಿಕ ತಾಕು ಅಂತ ಹೇಳಿದ್ರಿ. ಹೌದು, ಒಂದೊಂದು ಹಳ್ಳಿಗೆ ಒಂದೊಂದು ತಾಕು ಮಾಡಿದ್ರ? ಹಾ, ಒಂದೊಂದು ಸಂಘಕ್ಕೆ ಒಂದೊಂದು ಕಲಿಕಾ ತಾಕು ಅಂತ ತಾಕು ಅಂತ ಮಾಡಿದ್ರಿ. ಓಕೆ, ಈಗ ಅಲ್ಲಿ ಏನು ತಾಂತ್ರಿಕತೆಗಳನ್ನ ತಾವು ಪ್ರದರ್ಶನ ಮಾಡಿದ್ರಿ? ಅಲ್ಲಿ ನಾವು ಏರುಮಡಿ ಪದ್ಧತಿ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ ಸರ್. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿತ್ತನೆ ಗಡ್ಡೆಗಳನ್ನ ಕೊಯ್ದು ಕೈಯಲ್ಲಿ ಮೆಟ್ತಾ ಇರ್ತಾರೆ. ನಾವಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಕೊಯ್ದಿರೋ ಗಡ್ಡೆನ ಸುಮ್ಮನೆ ಹಾಗೆ ಉದುರಿಸಿ ಸಾಲು ಮುಚ್ಚಿಸಿ ಅದನ್ನ ತಿರ್ಗಾ ಮತ್ತೆ ಅರ್ಥೆ ಬೇಸಾಯ ಅಂತ ಹೇಳ್ಬಿಟ್ಟು ಈ ಕಡೆ ಮಾಡ್ತಾರೆ. ಅಲ್ವೇ ತಿಕ್ಕದು ಇದು ಮಾಡ್ತಿರ್ತಾರೆ. ಅದನ್ನ ನಿಲ್ಸಿ ಏನು ಮಾಡ್ದಂಗೆ ಅದನ್ನ ಹಂಗೆ ಬಿಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಭಾಗದಲ್ಲಿ ಉಂಡೆ ಗಡ್ಡೆಗಳನ್ನ ಹಾಕಿ ಅದನ್ನು ಏರುಮಡಿ ಪದ್ಧತಿಯಲ್ಲಿ ಬಿಟ್ಟಿದೀವಿ ಸರ್. ಹೇಳಿ ಯೋಗೀಶ್ ಅವರೇ, ಏರುಮಡಿ ಪದ್ಧತಿ ಅಂದ್ರೆ ನೀವು ಅದೇ ವಿಧಾನ ಅನುಸರಿಸ್ತಾ ಇದ್ದೀರಾ, ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಸರ್? ಏರುಮಡಿ ಪದ್ಧತಿಯಿಂದ ಖರ್ಚು ಕಮ್ಮಿ ಆಗುತ್ತೆ ನಮಗೆ, ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ. ನಾವೀಗ ಮಾಮೂಲಿ ಬೇಸಾಯ ಪದ್ಧತಿಯಲ್ಲಿ ಹಾಕೋದಾದ್ರೆ ಖರ್ಚು ಜಾಸ್ತಿ ಬರುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಅದೇ ಯಾಕಪ್ಪ, ಇದರಲ್ಲಿ ಯಾಕೆ ಖರ್ಚು ಕಡಿಮೆ ಆಗುತ್ತೆ, ಅದರಲ್ಲಿ ಯಾಕೆ ಖರ್ಚು ಜಾಸ್ತಿ? ಸರ್, ಏರುಮಡಿ ಪದ್ಧತಿಯಲ್ಲಿ ಏನಂತ ಅಂದ್ರೆ ಒಂದೇ ಸತಿ ಮಣ್ಣು ಎರ್ಸ್ಬಿಟ್ಟು ಬಿಡ್ತೀವಿ, ಅದಕ್ಕೆ ಇನ್ನೇನು ಎರ್ಸಕೋಲ್ಲ. ಅಕಸ್ಮಾತ್ ಅವಶ್ಯಕತೆ ಇದ್ರೆ ಮಾತ್ರ ಮಣ್ಣು ಏರ್ಸ್ತೀವಿ. ನಾವು ಮಾಮೂಲಿ ಪದ್ಧತಿಯಲ್ಲಿ ಅಂದ್ರೆ ನಾವು ಈಗ ಗೆಂಡೆ ಹಾಕಿ ಅರೆ ದಿಂಡೆ ಏರ್ಸಿ ಮತ್ತೆ ದಿಂಡನ್ ಮತ್ತೆ ತಿಕ್ಕಿ ಮತ್ತೆ ಹೇಳ ಬಂದಾಗ ಹರತೆ ಹೊಡೆದು ಮತ್ತೆ ಕಳೆ ಕೀಳಿಸಿ ಮತ್ತೆ ಮಣ್ಣೆ ಏರ್ಸಿ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಸರ್, ಜಾಸ್ತಿ ಖರ್ಚು ಬರುತ್ತೆ. ಮತ್ತೆ ಅದರಲ್ಲಿ ಬೇರುಗಳು ಸರಾಗವಾಗಿ ಬಂದಿರೋವೆಲ್ಲ ಹರಿದೋಗ್ತವೆ, ಇಳುವರಿ ಕುಂಠಿತ ಆಗುತ್ತೆ. ಇದರಲ್ಲಿ ಎಷ್ಟು ಇಳುವರಿ ಜಾಸ್ತಿ ಬರುತ್ತೆ ಈ ವಿಧಾನದಲ್ಲಿ ಸರ್? ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಒಂದು 20% ಇಳುವರಿ ಜಾಸ್ತಿ ಆಗುತ್ತೆ ಸರ್. ಹೌದಾ? ಹೌದು ಸರ್. ಓಹೋ, ಅಲ್ಲಿ 100 ಕ್ವಿಂಟಲ್ ಬಂದ್ರೆ 120 ಕ್ವಿಂಟಲ್ ಬರುತ್ತೆ ನೀವು ಹೇಳೋದು? ಬರುತ್ತೆ ಸರ್. ಬರೀ ಇಷ್ಟೇ ಕೆಲಸದಿಂದ? ಹೌದು ಸರ್. ಅಂದ್ರೆ ಆಲೂಗಡ್ಡೆನಲ್ಲಿ ತುಂಬಾ ಅಂತರ್ ಬೇಸಾಯ ಮಾಡಬಾರ್ದು ಅಂತೀರಾ? ಅಂತರ್ ಬೇಸಾಯ ಮಾಡಿದಷ್ಟು ಇಳುವರಿ ಕುಂಠಿತ ಆಗುತ್ತೆ ಸರ್. ಬೇರುಗಳು ಸರಾಗ ಹರಿದಿರ್ತವೆ, ನಾವು ಕುಂಟೆ ಹೊಡೆಯೋದ್ರಿಂದ ಬೇರುಗಳು ಹರಿದರದಾಗಿ ಇಳುವರಿ ಕುಂಠಿತ ಆಗುತ್ತೆ ಸರ್. ಒಂದು ಏರುಮಡಿ. ಹೌದು ಸರ್. ಏರುಮಡಿ ಇದ್ದ ಇನ್ನೊಂದು ಉಪಯೋಗ ಏನಿದೆ ಅಂತಂದ್ರೆ, ನಮ್ಮ ಅರಕಲಗೋಡ ಭಾಗದಲ್ಲಿ ಜುಲೈ ಆಗಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬರ್ತಕ್ಕಂಥದ್ದು ಇರ್ತದೆ ಸರ್. ಆ ಟೈಮಲ್ಲಿ ಏನಾಗುತ್ತೆ, ಕೀಳೋ ಸ್ಟೇಜ್ ಆಗಲೇ ಬಂದಿರುತ್ತೆ, ಜಾಸ್ತಿ ಮಳೆ ಆಗೋದ್ರಿಂದ ಗಡ್ಡೆಗಳು ಜಾಸ್ತಿ ಕೊಳಿತಾ ಇರ್ತವೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ, ಯಾಕಂತಂದ್ರೆ ಆಳವಾಗಿ ಬಿತ್ತನೆ ಮಾಡಿರ್ತಾರೆ. ಏರುಮಡಿ ಪದ್ಧತಿಯಲ್ಲಿ ಏನಪ್ಪಾ ಅಂತಂದ್ರೆ, ಗಡ್ಡೆ ಭೂಮಿ ಮಟ್ಟಕ್ಕೆ ಬಿತ್ತನೆ ಆಗಿರುತ್ತೆ, ಇದರಿಂದ ಮೇಲಿರ್ತದೆ, ಗಡ್ಡೆ ಕೊಳೆಯ ಸಂಭವ ಬಹಳ ಕಡಿಮೆ ಇರುತ್ತೆ. ಏರುಮಡಿ ಒಂದು ತೋರಿಸಿದ್ರಿ, ಆಮೇಲೆ ಬೇರೆ ಬೇರೆ ತಾಂತ್ರಿಕತೆಗಳ ಬಗ್ಗೆ? ಬೇರೆ ಬೇರೆ ತಾಂತ್ರಿಕತೆಗಳು ಏನಪ್ಪ ಅಂತ, ಮುಂಚೆ ಎಲ್ಲ ನಾವು ಈಗ ಪೋಷಕಾಂಶಗಳು ನಿರ್ವಹಣೆಯಲ್ಲಿ ಬಹಳ ಮಹತ್ವ ಪಡೀತಾ ಇದೆ. ಪೋಷಕಾಂಶಗಳು ಏನಪ್ಪ ಅಂತಂದ್ರೆ, ಮೊದಲು ಇಲ್ಲಿ ಯಾರು ಪೊಟಾಶ್ ಅನ್ನೋದು ಮೊದಲು ಆಲೂಗಡ್ಡೆಗೆ ಕೊಡ್ತಾನೆ ಇರಲಿಲ್ಲ. ಈಗ ಏನಿದೆ, ನಾವು ಎಕರೆಗೆ 3 ಚೀಲ ಪೊಟಾಶ್, 2 ಚೀಲ ಸೆಟ್ರೇಟ್, 1.5 ಚೀಲ DAP ಸಿಫಾರಸು ಮಾಡ್ತಾ ಇದ್ವಿ. ಇದನ್ನ ನಾವು ಯಾವಾಗ ಮಾಡ್ತಾ ಇದ್ವಪ್ಪ ಅಂತಂದ್ರೆ, ಏರುಮಡಿ ಪದ್ಧತಿಯಲ್ಲಿ ಯಾವ ಅಂತರ್ ಬೇಸಾಯ ಇಲ್ಲದೆ ಇರೋದ್ರಿಂದ ಮೊದಲನೆ ಭೂಮಿಗೆ ಒಂದು 15-1 ವಾರ ಮುಂಚೆನೆ ಪೊಟಾಶ್ನ ಭೂಮಿಗೆ ಚೆಲ್ಸಿ ಉಳುಮೆ ಮಾಡಿಸ್ತಾ ಇದೀವಿ. ಅದಾದ್ಮೇಲೆ ಬಿತ್ತನೆ ದಿವಸ ಸೆಟ್ರೇಟ್ ಮತ್ತೆ DAP ಹಾಕಿ ಬಿತ್ತನೆ ಮಾಡಿಸ್ತಾ ಇದೀವಿ. ಇದು ಒಂದು ಹಂತದಲ್ಲಾಗುತ್ತೆ. ಮತ್ತೆ 30-35 ದಿವಸ ಅಂತರದಲ್ಲಿ ಲಘು ಪೋಷಕಾಂಶಗಳನ್ನ ಕೊಡ್ಬೇಕಾಗಿರುತ್ತೆ ಗಿಡಗಳಿಗೆ. ಮುಂಚೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವರು ರೈತರಿದ್ದ ಲಘು ಪೋಷಕಾಂಶಗಳನ್ನ ಆಲೂಗಡ್ಡೆ ಗಿಡಗಳಿಗೆ ಯಾರು ಕೊಡ್ತಾ ಇಲ್ಲ. ಅದು ಒಂದು ಲಘು ಪೋಷಕಾಂಶಗಳು ಒಂದು ಕೊಡ್ತಾ ಇದ್ದೀವಿ. ಮತ್ತೆ 45 ದಿವಸದಲ್ಲಿ ಇನ್ನೊಂದ್ಸರಿ ಲಘು ಪೋಷಕಾಂಶಗಳು ಕೊಡಿಸ್ತೀವಿ. ಅದಾದ್ಮೇಲೆ 60-65 ದಿವಸದ ಒಂದ್ಸರಿ ಅಂಗಮಾರಿ ರೋಗ ನೋಡ್ಕೊಂಡು ಮತ್ತೆ ಸಾರಜನಕ ಇನ್ನು ಗಿಡಗಳು ಬೇಕಾಗಿರುತ್ತೆ, ಆಗ್ಲೂ ನಾವು ಸಾರಜನಕ ಕೊಡಿಸ್ತಾ ಇದೀವಿ. ಈಗ ನಮ್ಮ ಯೋಗೇಶ್ ಅವರು ಅದನ್ನೇ ಹೇಳ್ತಾ ಇದ್ರು, ಮುಂಚೆ ಎಲ್ಲ ನಮ್ಗೆ ಎಷ್ಟು ಪೋಷಕಾಂಶ ಕೊಡಬೇಕು ಅಂತ ಗೊತ್ತಿರಲಿಲ್ಲ, ಏನೇನೋ ಕೊಡ್ತಾ ಇದ್ವಿ, ಈಗ ತಿಳ್ಕೊಬಿಟ್ಟಿದೀವಿ ಚೆನ್ನಾಗಿ ಏನ್ ಕೊಡಬೇಕು ಅಂತ ಈಗ ಗೊತ್ತಾಗ್ಬಿಟ್ಟಿದೆ ಅಂತ. ಈಗ ನೀವ್ ಹೇಳಿ ಸರ್, ಏನೇನ್ ಕೊಡ್ತೀರಿ ನೀವು? ಬಿತ್ತನೆ ಟೈಮಲ್ಲಿ ಪೊಟಾಶು ಮತ್ತೆ ಸೆಟ್ರೈಟು DAP ಹಾಕ್ತೀವಿ. ಅಂದ್ರೆ ಎಷ್ಟು ಕೊಡ್ತೀರಪ್ಪ ಸರ್? ಪೊಟಾಶು 3 ಚೀಲ, 1.5 ಚೀಲ DAP, 2 ಚೀಲ ಸೆಟ್ರೈಟ್. ಅಂದ್ರೆ ಲೆಕ್ಕಾಚಾರ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಕೊಡ್ತಾ ಇದೀರಾ ಅಥವಾ ಸುಮ್ನೆ ಹಾಗೆ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಮಣ್ಣು ಪರೀಕ್ಷೆ ಮಾಡಿಸಿ 2-3 ವರ್ಷಕ್ಕೆ ಒಂದ್ಸತಿ ಮಾಡಿಸ್ತೀವಿ, ಮತ್ತೆ 3 ವರ್ಷದವರಿಗೆ ಹಂಗೆ ಕೊಡ್ತೀವಿ ಸರ್. ಆಯ್ತು, ಸಂತೋಷ. ಮತ್ತೆ ಸಾವಯವ ಗೊಬ್ಬರಗಳನ್ನ ಕೊಡ್ತೀವಿ ಸರ್. ಈಗ ಒಬ್ಬ ರೈತನಿಗೆ ಸಣ್ಣ ಗೊಬ್ಬರ ಇಲ್ಲ ಅಂತ ಅಂದ್ರೆ, ಸೆಣಬನ್ನ ಹಾಕಿ 40-45 ದಿವಸಕ್ಕೆ ಸೆಣಬು ಬರುತ್ತೆ ಸರ್. ಅದನ್ನ ಮಲ್ಚಿಂಗ್ ಮಾಡಿದ್ರೆ ಗೊಬ್ಬರ ಆಗುತ್ತೆ, ಮತ್ತೆ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳು ಸಿಗುತ್ತೆ ಸರ್. ನೀವು ಮಾಡ್ತೀರಾ? ಸರ್, ನಾನು ಮಾಡಿದೀನಿ ಸರ್, ನಂದೇ ಒಂದು ಫ್ಲಾಟ್ ಅಲ್ಲಿ. ಅದು ಡಿಫ್ರೆಂಟ್ ಇದೆ ಸರ್, ಆ ಗಿಡಕ್ಕೂ ಈ ಗಿಡಕ್ಕೂ ಡಿಫ್ರೆಂಟ್ ಗೊತ್ತಾಗ್ತಾ ಇದೆ ನನಗೆ. ಏನ್ ಡಿಫ್ರೆಂಟ್ ಇದೆ ಸರ್? ಇದು ಗಿಡ ಒಳ್ಳೆ ಆರೋಗ್ಯವಾಗಿದೆ, ಚೆನ್ನಾಗಿ ಮತ್ತೆ ಡೆವಲಪ್ಮೆಂಟ್ ಇದೆ. ಆ ಗಿಡ ಸೆಣಬು ಕೊಡದೇ ಇರೋ ಗಿಡ ಮುದ್ರಿಕೊಂಡಿದೆ, ಬೆಳವಣಿಗೆಯಲ್ಲಿ ಕುಂಠಿತ ಇದೆ ಸರ್. ನೋಡಿದ್ರಾ? ಹೌದು ಸರ್. ಎಷ್ಟು ಒಳ್ಳೆ ವಿಚಾರ. ಅಂದ್ರೆ ಹಟ್ಟಿ ಗೊಬ್ಬರ ಕೊಟ್ಟರು ಅದೇ ತರ ಇರುತ್ತೆ ಬೆಳೆ? ಹೌದು ಸರ್, ದನಿನ ಗೊಬ್ಬರ ಕೊಟ್ಟರಷ್ಟು ಪೋಷಕಾಂಶ ಚೆನ್ನಾಗಿ ಸಿಗುತ್ತೆ. ದನಿನ ಗೊಬ್ಬರ ಇಲ್ಲ ಅಂತಂದ್ರೆ ಸೆಣಬನ್ನ ಹಾಕಿದ್ರೆ 40-45 ದಿನಕ್ಕೆ ಸರ್ ಚೆನ್ನಾಗಿ ಪೋಷಕಾಂಶ ಬಂದಿರೋ ಬೆಳೆ ಬೆಳೆದಿರುತ್ತೆ. ಅದನ್ನ ಮಲ್ಚಿಂಗ್ ಮಾಡಿದಷ್ಟು ಭೂಮಿಲಿ ಪೋಷಕಾಂಶಗಳು ಜಾಸ್ತಿ ಆಗ್ತವೆ. ಅರ್ಥವಾಯ್ತು ಯೋಗೇಶ್ ಅಣ್ಣ. ಈಗ ನೀವು ಹಸಿರೆಲೆ ಗೊಬ್ಬರ ಕೊಟ್ಟಿದ್ದೀರಿ, ನಿಮ್ಮ ಮನೇಲಿ ದನ ಇದೆಯಾ? ದನ ಇದೆ ಸರ್. ಎಷ್ಟಿದೆ ಸರ್? ನಮ್ಮ ಒಂದು ಆರು ದನ ಇದೆ ಸರ್. ಪರವಾಗಿಲ್ವೇ? ಎಲ್ಲ ಸೀಮೆ ಹಸ್ಗಳ? ಇಲ್ಲ ಸರ್. ಅಥವಾ ನಾಟಿ ನಾಟಿ ಹಸ್ಕೊಳಿದೆ, ಸೀಮೆ ಹಸ್ಕೊಳಿದೆ. ಓಕೆ, ಅಂದ್ರೆ ಮನೆಗೆ ಬೇಕಾದಷ್ಟು ಹಾಲು ಮಾರಾಟ ಮಾಡೋದಕ್ಕೂ ಹಾಲು ಆಗುತ್ತೆ ಸರ್. ಆಗುತ್ತಾ? ಆಗುತ್ತೆ ಸರ್. ಗೊಬ್ಬರನೂ ಚೆನ್ನಾಗಿ ಸಿಗುತ್ತೆ? ಗೊಬ್ಬರನೂ ಸಿಗುತ್ತೆ ಸರ್. ಗೆಂಡೆಗೆ ಎಷ್ಟಾಗ್ತೀರಿ ಸರ್? ಆಲೂಗೆಡ್ಡೆಗೆ ಗೊಬ್ಬರನ ಕಮ್ಮಿ ಸರ್ ಹಾಕೋದು. ಯಾಕಪ್ಪ ಅಂದ್ರೆ ಸರ್, ಬೇಕಾದಷ್ಟು ಗೊಬ್ಬರ ಸಿಗಲ್ಲ, ಅದರಿಂದ ಶುಂಠಿ ಮತ್ತೆ ಅಡಿಕೆಗೆ ಹಾಕ್ತೀವಿ ಸರ್. ಓಹೋ, ಅಂದ್ರೆ ಅದ್ರಲ್ಲಿ ಕಾಸ್ಟ್ ಜಾಸ್ತಿ ಸಿಗುತ್ತೆ ಅಂತಲೇ? ಇಲ್ಲ ಸರ್, ಅಂದ್ರೆ ಹಂತ ಹಂತವಾಗಿ ಕೊಡ್ಲೇಬೇಕಲ್ಲ, ಅದರಿಂದ ಕೊಡ್ತೀವಿ ಸರ್. ಓಕೆ, ಅಂದ್ರೆ ನಿಮ್ಗೆ ಇಲ್ಲಿ ಹಸಿರೆಳೆ ಗೊಬ್ಬರನ ಕೊಡ್ಕೊಂಡು ಮಾಡ್ತೀರಿ? ಮಾಡ್ತೀವಿ ಸರ್. ಆಯ್ತಪ್ಪ, ಈಗ ಪೊಟ್ಯಾಶ್ ಹಾಕಿದ್ರಿ ಆರಂಭದಲ್ಲಿ, ಆಮೇಲೆ ಇನ್ನೊಂದೇನ್ ಹೇಳಿ? ಪೊಟ್ಯಾಶ್ ಮತ್ತೆ ಡಿಎಪಿ ಸಿಟ್ರೇಟ್ ಅನ್ನ ಕೊಟ್ಟವು. ಆಯ್ತು. ಆಮೇಲೆ 25-30 ದಿವಸದೊಳಗೆ ಯೂರಿಯಾವನ್ನ ಕೊಟ್ಟವು. ಮತ್ತೆ 35ನೇ ದಿವಸಕ್ಕೆ ರೋಗ ಕಮ್ಮಿ ಆಗೋದಕ್ಕೋಸ್ಕರ M45 ಮತ್ತೆ ಬ್ರೆಜಿಲ್ ಪ್ಲಸ್ ಮೈಕ್ರೋನ್ಯೂಟ್ರಿಯಂಟ್ ಅನ್ನ ಸ್ಪ್ರೇ ಮಾಡಿದ್ವು. 45ನೇ ದಿವಸಕ್ಕೆ ಮತ್ತೆ M45 ಮತ್ತೆ ಬ್ರೆಜಿಲ್ ಪ್ಲಸ್ ನ ಸ್ಪ್ರೇ ಮಾಡಿದೀವಿ. ಮತ್ತೆ ಈಗ ಗೊಬ್ಬರವನ್ನು ಕೊಟ್ಟಿದೀವಿ, ಸಾರಜನಕ ಪೊಟಾಶು ಮತ್ತೆ ಫಾಸ್ಫರಸ್ ಅನ್ನು ಕೊಟ್ಟಿದೀವಿ. ಯಾವಾಗ ಬಿತ್ತನೆ ಮಾಡಿದ್ ನೀವು? ಮೇ 24. ಮಳೆ ಚೆನ್ನಾಗಿ ಬಂದಿತ್ತ? ಮಳೆ ಬಿತ್ತನೆ ಆದ್ರೆ ಚೆನ್ನಾಗಿ ಬಂದಿದೆ ಸರ್. ಬಿತ್ತನೆ ಆದ್ಮೇಲೆ ಮಳೆ ಬಂದಿಲ್ಲ. ಒಂದು ಹದನು ಮಳೆ ಬಂದಿಲ್ಲ? ಇಲ್ಲ ಸರ್, ಹದಾಗಂತ ಮಳೆ ಇಲ್ಲ. ಮತ್ತೆ ಯಾವ ರೀತಿ ನೋಡ್ಕೊತಾ ಇದ್ದೀರಿ ಬೆಳೆ? ತುಂತುರು ನೀರಾವರಿ ಮಾಡ್ತಾ ಇದ್ದೀವಿ ಸರ್. ಮಾಡ್ತಾ ಇದ್ದೀವಿ. ಯಾವ ತಳಿ ಹಾಕಿರತ್ತ? ಕೊಬ್ಬರಿ ಜ್ಯೋತಿ ಮತ್ತೆ ಕೊಪ್ಪೆ ಹಿಮಾಲಯನಿ, ಎರಡ್ ತರ ಸೀಡ್ ಹಾಕಿದೀವಿ ಸರ್. ಎಷ್ಟೆಕರೆ ಬೆಳೆದಿದ್ರಿ ಸರ್? 2 ಎಕರೆ ಇದೆ. 1 ಎಕರೆ ಜ್ಯೋತಿ? ಇಲ್ಲ ಸರ್, 1.5 ಎಕರೆ ಜ್ಯೋತಿ ಇದೆ, 1/2 ಎಕರೆ ಹಿಮಾಲಯನಿ ಇದೆ. ಓಹೋ, ಬೆಳೆ ಹೇಗಿದೆ ಈಗ ಸದ್ಯದ ಪರಿಸ್ಥಿತಿ ಸರ್? ಬೆಳೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ? ಚೆನ್ನಾಗಿದೆ. ಅಂದ್ರೆ ನೀರ್ ಕೊಡ್ತಾ ಇದ್ದೀರಿ? ನೀರ್ ಕೊಡ್ತಾ ಇರೋದ್ರೆ ಬೆಳೆ ಚೆನ್ನಾಗಿದೆ. ಯಾವ ಸಮಸ್ಯೆನೂ ಇಲ್ಲ? ಸಮಸ್ಯೆ ಇಲ್ಲ ಸರ್. ಸರ್ ಹೇಳಿ, ಈಗ ಹೇಗಿದೆ ನಿಮ್ ಪ್ರದೇಶದಲ್ಲಿ ಬೆಳೆ? ನಮ್ಮ ಪ್ರದೇಶದಲ್ಲಿ ಈಗಾಗಲೇ ಇವ್ರು ಹೇಳ್ದಂಗೆ ಹಸಿರೆಲೆ ಗೊಬ್ಬರದ್ದು ಅಂತಂದ್ರೆ, ನಾವು ಈ ವರ್ಷ ಕಲಿಕತ್ತ ಹಾಕೋ ಅಂತ ಏನ್ ಹೇಳಿದ್ವಲ್ಲ, ಅದೇ ರೀತಿ ಯೋಗೇಶ್ ಅವ್ರು ಮಾಡಿದ್ರಲ್ಲ, ಅದೇ ರೀತಿ ಒಂದು 4 ಭಾಗದಲ್ಲಿ ಈ ವರ್ಷ ಮಾಡಿದ್ವಿ. ಯಾಕೆ ಮಾಡ್ತಾ ಇದ್ವಪ್ಪ ಅಂತಂದ್ರೆ, ನಮ್ ಕಡೆ ದನಗಳು ಇದಾವೆ, ಕೊಟ್ಟಿಗೆ ಗೊಬ್ಬರನು ಸಾಕಷ್ಟು ಸಿಗುತ್ತೆ. ಅದನ್ನೇ ಮಾಡ್ತೇವೆ, ವಾಣಿಜ್ಯ ಬೆಳೆದಂತ ಶುಂಠಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಆಲೂಗಡ್ಡೆಗೆ ಜಾಸ್ತಿ ಒತ್ತು ಕೊಡ್ತಿಲ್ಲ. ಯಾಕೆ ಅಂತ ನಮ್ಗೇನಾದ್ರು ಗೊತ್ತ ಕಾರಣ? ಹೌದು, ಅದರಿಂದ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒತ್ತು ಕೊಡ್ತಾ ಇದಾರೆ. ಇದಕ್ಕೆ ನಾವು ಈ ವರ್ಷ ಏನ್ ಮಾಡಿದ್ವಿ, ಹಸಿರೆಲ್ಲ ಗೊಬ್ಬರ ಮಾಡಿಸ್ಬೇಕಪ್ಪ ಅಂತ ಹೇಳ್ಬಿಟ್ಟು ಸೆಣಬನ್ನ ನಾಟಿ ಮಾಡಿಸಿ ಅದು ಮಲ್ಚಿಂಗ್ ಮಾಡಿ ಇದು ಮಾಡಿ ಅಲ್ಲಿ ನಾಟಿ ಮಾಡಿಸಿ ಕಲಿಕಾ ತಾಕುಗಳಲ್ಲಿ ಅದನ್ನ ಮಾಡ್ತಾ ಇದ್ವಿ. ಆಯ್ತು. ಅದಾದ್ಮೇಲೆ ಈ ಗೊಬ್ಬರ ನಿರ್ವಹಣೆ ಆಯ್ತು. ಅದಾದ್ಮೇಲೆ ಮೇಜರ್ ಆಗಿ ನಮಗೆ ಅಲ್ಲಿ ಸಮಸ್ಯೆ ಕಾಡ್ತಾ ಇರೋದು ಹಂಗಮಾರಿ ನಿಯಂತ್ರಣದ್ದೇ ಸಮಸ್ಯೆ ಕಾಣ್ತಾ ಇದೆ. ಆಲೂಗಡ್ಡೆ ಬೆಳೆಗಾರರಿಗಿರೋ ಸಮಸ್ಯೆನೇ ಈ ಕಡೆ ಭಾಗಕ್ಕಿಂತ ಹೆಚ್ಚು ಹಂಗಮಾರಿ ಬರ್ತಾ ಇರೋದು ಅರಕಲಗೋಡು ಭಾಗದಲ್ಲೇ. ಹೇಳಿದ್ರಲ್ಲ, ತುಂತುರು ಮಳೆ ಸದಾ ಬರ್ತಿರುತ್ತೆ, ಜುಲೈ ಆಗಸ್ಟ್ ತಿಂಗಳಲ್ಲಿ ಸಮಸ್ಯೆ ಜಾಸ್ತಿ. ಏನ್ ಮಾಡ್ಬೇಕು? ಮುಂಜಾಗ್ರತಾ ಕ್ರಮವಾಗಿ ಪ್ರತಿ 6-7 ದಿವಸಕ್ಕೆ 1 ಸಾರಿ M45 ಅಂದ್ರೆ ನ್ಯಾಂಟೋಜಬ್ 75% ಬರುತ್ತೆ, ಆ ಕೆಮಿಕಲ್ ನ ಸಿಂಪರಣೆ ಮಾಡಬೇಕಾಗಿರುತ್ತೆ. ಕೆಲವೊಂದ್ ಟೈಮಲ್ಲಿ ಮಳೆ ಇಲ್ಲ ಅಂತಂದಾಗ 10-12 ದಿವಸಕ್ಕೆ ಹೋದ್ರು ಏನು ಸಮಸ್ಯೆ ಆಗಲ್ಲ. ಮಳೆ ಬರ್ತಾ ಇತ್ತು ಅಂತಂದ್ರೆ, ಎಕ್ಸ್ಪೆಷಲಿ ಸೋನೆ ಮಳೆ ಬಂತು ಅಂತಂದ್ರೆ, ದಯವಿಟ್ಟು 3-4 ದಿವಸಕ್ಕೊಂದ್ಸರಿ ಏನಾದ್ರೂ ಸ್ಪ್ರೇ ಮಾಡಲೇಬೇಕಾಗಿರುತ್ತೆ. 1 ಎಕರೆಗೆ 1 ಕೆಜಿ M45 ಹೋಗ್ಬೇಕಾಗಿರುತ್ತೆ ಸರ್. ಸರಿ, ಅಷ್ಟು ಮಾಡಿದ್ರೆ ಸಾಕ? ಸದ್ಯದ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ ಸರ್. ಹೆಚ್ಚು ಆತಪ್ಪ ಅಂತಂದ್ರೆ ಇನ್ನು ಅದಕ್ಕಿನ್ನ ಸ್ವಲ್ಪ ದರ ಜಾಸ್ತಿ ಆಗುತ್ತೆ. ಆ ಕೆಮಿಕಲ್ ಮಾಕ್ಸಿಮೆಟೋ ಇಲ್ಲ ಕರ್ಜೆಂಟು ಅಕ್ರೋಬೆಟೋ ಅನ್ನ ಬರ್ತದೆ, ಆ ಕೆಮಿಕಲ್ ನ ಅವರು ಸ್ಪ್ರೇ ಮಾಡ್ಬೇಕಾಗಿರೋ. ಹೇಳಿ ಯೋಗೀಶ್ ಅವರ, ನಿಮ್ಮ ಅನುಭವ ಹೇಳಿ, ನೀವು ಯಾವ ರೀತಿ ಈ ರೋಗವನ್ನು ಹತೋಟಿ ಮಾಡ್ತೀರಿ? ಸರ್, ನಾವು ಪ್ರತಿ 7 ದಿವಸಕ್ಕೊಮ್ಮೆ M45 ನ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಸರ್. ತುಂತುರು ಮಳೆ ಜಾಸ್ತಿ ಆಯ್ತು ಅಂತ ಅಂದ್ರೆ, ರೋಗ ಬಂತು ಅಂದ್ರೆ ಮಾಕ್ಸಿಮೆಟ್ ಅನ್ನ ಸ್ಪ್ರೇ ಮಾಡ್ತೀವಿ ಸರ್. ಅದಕ್ಕಿಂತ ರೋಗ ಜಾಸ್ತಿ ಆಯ್ತು ಅಂದ್ರೆ ಅಕ್ರೋಬೆಟ್ ಹೋಗ್ಲೇಬೇಕು ಸರ್. ಅಕ್ರೋಬೆಟ್ ಸ್ಪ್ರೇ ಮಾಡಿದ್ರೆ 1/50 ಭಾಗ ಅಂತೂ ಕಂಟ್ರೋಲ್ ಮಾಡಬಹುದು. ಅಕ್ರೋಬೆಟ್ ಹೋಗ್ಲೇಬೇಕು ಸರ್ ರೋಗ ಜಾಸ್ತಿ ಆಯ್ತು ಅಂದ್ರೆ. ಅದೇ ಅಪ್ಪ, ಅದನ್ನು ವಾರಕ್ಕೊಂದ್ಸರಿ ಹೊಡಿತೀರಾ? ಇಲ್ಲ ಇಲ್ಲ ಸರ್, M45 ನ ಪ್ರತಿ 7 ದಿವಸಕ್ಕೊಂದ್ಸತಿ ಸ್ಪ್ರೇ ಮಾಡ್ತಾ ಇರ್ತೀವಿ. ಅಂದಾಜ್ ಎಷ್ಟು ಸ್ಪ್ರೇ ತಗೊಳತ್ತ ಆತರ ಸರ್? ಮಿನಿಮಮ್ ಬೆಳೆ ಯಾವ ತರ ನಿಲ್ಲುತ್ತೆ ಅದ್ರ ಮೇಲೆ ಹೋಗ್ತದೆ ಸರ್. ಮಿನಿಮಮ್ 6-7 ಸ್ಪ್ರೇ ಕೊಡ್ಲೇಬೇಕು. 2 ತಿಂಗಳ ಮೇಲೆ ಗಿಡ ನಿಲ್ತು ಅಂದ್ರೆ 9 ಸ್ಪ್ರೇ ವರೆಗೂ ಹೋಗ್ಲೇಬೇಕು. ಹೌದಾ? ಹೌದು ಸರ್. ಈಗ ಕಳೆದ ವರ್ಷದ ಉದಾಹರಣೆ ಹೇಳಿ, ಎಷ್ಟು M45 ಹೊಡೆದ್ರಿ, ಎಷ್ಟು ಸರಿ, ಆಮೇಲೆ ಬೇರೆ ಔಷಧಿಗಳನ್ನ ಎಷ್ಟು ಸರಿ ಹೊಡೆದ್ರಿ, ಹೊಡಿಬೇಕಾಗಿ ಬಂತು ಹೇಳಿ ಸರ್. M45 ನ 5-6 ಬಾರಿ ಸ್ಪ್ರೇ ಮಾಡಿದೆ, ಆಮೇಲೆ ರೋಗ ಟಚ್ ಆಯ್ತು. ಮ್ಯಾಕ್ಸಿಮೆಂಟ್ ಅನ್ನ ಸ್ಪ್ರೇ ಮಾಡಿದೆ. ಮ್ಯಾಕ್ಸಿಮೆಂಟ್ ಸ್ಪ್ರೇ ಮಾಡಿದ್ಮೇಲೆ ಮಳೆ ಜಾಸ್ತಿ ಆಯ್ತು ಸರ್, ಸ್ಪ್ರೇ ಕೊಡಕಾಗಿಲ್ಲ, ಹೊಲ ಹೋಗ್ಬಿಡ್ತು. ಪೂರ್ತಿ ಪೂರ್ತಿ ಹೊರತೋಯ್ತು ಅಂದ್ರೆ ಬೆಳೆ ಬಂತು, ಇಳುವರಿಲಿ ಕುಂಠಿತ ಆಯ್ತು, ಆಲೂಗಡ್ಡೆ ಜಾಸ್ತಿ ಆಗ್ಲಿಲ್ಲ. ಅಂದ್ರೆ ಎಷ್ಟು ದಿವಸದ ಬೆಳೆ ಆದ್ರೆ ಕಾಯಿಲೆ ಬಂದ್ರೆ ಇಳುವರಿ ಬರುತ್ತೆ ಸರ್? ಮಿನಿಮಮ್ 75-80 ದಿವಸ ತುಂಬ್ತು ಅಂದ್ರೆ ಒಂದು 70 ಭಾಗ ಬೆಳೆ ಸಿಗುತ್ತೆ ಸರ್. ಸಿಗುತ್ತೆ. ಅದ್ರ ಮೇಲೆ ತುಂಬ್ತು ಅಂದ್ರೆ ನಮಗೆ ಒಂದ್ 90 ಭಾಗ ಕಂತಿನೇ ಸಿಗುತ್ತೆ. 100 ಭಾಗ ಸಿಗಬೇಕು ಅಂದ್ರೆ 100 ಭಾಗ ಸಿಗ್ಬೋದು ಸರ್. ಎಷ್ಟು ದಿನ ಹಸಿರವಾಗಿ ಇಟ್ಕೊಳ್ತೀವಿ ಇದನ್ನ ಅಷ್ಟು ದಿವಸ ಮಿನಿಮಮ್? ಎಷ್ಟು ದಿವಸ ಇಟ್ಕೊತೀರಪ್ಪ ಸರ್? ನಾವು ಮಿನಿಮಮ್ 100 ದಿವಸ ಇಡಕ್ ಟ್ರೈ ಮಾಡ್ತೀವಿ ಸರ್. ಆದ್ರೆ ರೋಗ ಬಂತು ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಒಂದು ಎಕರೆಗೆ ಅಂದಾಜು ಏನ್ ಖರ್ಚು ಮಾಡ್ತಾ ಇದ್ದೀರಿ ಯೋಗೇಶ್ವರ ಆಲೂಗಡ್ಡೆಗೆ ಸರ್? ಒಂದ್ ಎಕರೆಗೆ ಹೆಚ್ಚು ಕಮ್ಮಿ ಇವತ್ತಿನ ರೇಟ್ಗೆ ಹೋಗಿದ್ರೆ 30-35 ಸಾವಿರ ರೂಪಾಯಿ ಖರ್ಚು ಕೊಡ್ತೀವಿ ಸರ್. ಹೋದ ವರ್ಷದ ರೇಟ್ ಕೇಳಿ. ಹೋದ ವರ್ಷ ಸರ್ ರೇಟ್ ಸಿಗ್ಲಿಲ್ಲ ಸರ್. ವೇರ್ವೇಷನ್ ಆಯ್ತು. ಆಯ್ತು. ಹೋದ ವರ್ಷ ಎಷ್ಟು ಖರ್ಚು ಮಾಡಿದ್ರು ಒಂದ್ ಎಕರೆಗೆ ಸರ್? ಹೋದ ವರ್ಷ ಸರ್ ಒಂದು 30 ಸಾವಿರ ರೂಪಾಯಿ ಆಗಿತ್ತು ಸರ್. ಓಕೆ. ಈ ವರ್ಷ ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ ಸರ್? ಇಲ್ಲಿವರೆಗೆ ಒಂದು ಬಿತ್ತನೆ ಜಾಸ್ತಿ ರೇಟ್ ಆಗಿರೋದ್ರಿಂದ ಒಂದು 40 ಸಾವಿರ ರೂಪಾಯಿ ತನಕ ಖರ್ಚಾಗಿದೆ ಸರ್. ಇನ್ನು ಎಷ್ಟು ಖರ್ಚಾಗುತ್ತೆ ಸರ್? ಇನ್ನ ಜಾಸ್ತಿ ಖರ್ಚು ಅಂದ್ರೆ ಸ್ಪ್ರೇ ಜಾಸ್ತಿ ಕೊಡೋದ್ರಿಂದ ಒಂದ 5-10 ಸಾವಿರ ರೂಪಾಯಿಗಳಿಗೆ ಮುಗಿಯುತ್ತೆ. ಮುಗಿಯುತ್ತೆ. ಈಗ ನಾಗರಾಜ್ ಅವರೇ, ನೀವು ಸಂಘಟನೆ ಮಾಡ್ತೇನೆ ಅಂತಂದ್ರಲ್ಲ. ಹೌದು ಸರ್. ರೈತರದ್ದು. ಹೌದು. ಅದ್ರ ಮೂಲಕ ಯಾವ ರೀತಿ ಈ ತಂತ್ರಜ್ಞಾನ ವರ್ಗಾವಣೆ ಮಾಡ್ತಿದ್ರಿ ಮತ್ತೆ ಅದರಿಂದ ಏನ್ ಅನುಕೂಲ ಆಗಿದೆ ಅಂತೀರಿ ಸರ್? ಸಂಘಟನೆ ಮಾಡೋದ್ರಿಂದ, ನಾವು ಇಲ್ಲಿ ಸಂಘಗಳು ಮಾಡಿರೋದ್ರಿಂದ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಸಹ ತೆಗೆದಿದ್ದೀವಿ ಸರ್. ಅಲ್ಲಿ ಯಾರು ಕಂಪನಿ? ಹೌದು, ರೈತ ಉತ್ಪಾದಕ ಕಂಪನಿಯನ್ನು ತೆಗೆದಿದ್ವಿ. 16 ಹಳ್ಳಿಯಲ್ಲಿ ನಾವು ಅರ್ಕಲ್ಗೋಡಲ್ಲಿ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಕೆಲಸ ಮಾಡ್ತಾ ಇದ್ವಿ. 312 ಜನ ಷೇರುದಾರರು ಇದ್ದಾರೆ. 312 ಜನ ಷೇರುದಾರರಲ್ಲಿ ಯತ್ಕೊಂಡನಹಳ್ಳಿಯಲ್ಲಿ ಒಂದು ಆಫೀಸ್ ಇದೆ, ಮತ್ತೆ ಕೃಷಿ ಪರಿಕರಗಳ ಅಂಗಡಿಯು ಸಹ ಅಲ್ಲೇ ರೈತರೇ ತಕ್ಕೊಂಡಿದ್ದಾರೆ ಸರ್. ಮತ್ತೆ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಏನೇನ್ ಮಾಡ್ತಾರಲ್ಲಿ? ಅಲ್ಲಿ ಕೃಷಿಗೆ ಸಂಬಂಧಪಟ್ಟಾದ ಬಿತ್ತನೆ ಬೀಜ, ರಸಗೊಬ್ಬರ, ಸಸ್ಯ ಸಂರಕ್ಷಣಾ ಔಷಧಿಗಳು ಈ ಸದ್ಯಕ್ಕೆ ಅಲ್ಲಿ ಸಿಗ್ತಾ ಇದಾವೆ ಸರ್. ಹೇಳಿ ಯೋಗೀಶ್ ಅವರ, ಏನ್ ಅನುಕೂಲ ಆಗಿದೆ ಸಂಘ ಮಾಡ್ಕೊಂಡಿರೋದ್ರಿಂದ, ಈ ಕಂಪನಿ ಇರೋದ್ರಿಂದ? ಸರ್, ಕಂಪನಿ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಔಷಧಿ ಬೇಕು ಅದು ಸಿಗ್ತಾ ಇದೆ, ಮತ್ತೆ ದೃಢೀಕೃತ ಬೀಜ ಸಿಗ್ತಾ ಇದೆ ಸರ್ ನಮ್ಗೆ, ಮತ್ತೆ ಯಾವ್ಯಾವ ಟೈಮಿಗೆ ಗೊಬ್ಬರ ಬೇಕು ಗೊಬ್ಬರ ಸಿಗ್ತದೆ ಸರ್. ಗೊಬ್ಬರ, ಬೀಜ, ಔಷಧಿ. ಔಷಧಿ ಸರ್. ಬೇರೆ ಕಡೆನೂ ಸಿಗುತ್ತೆ ಸರ್? ಇಲ್ಲಿ ಅಂತ ಅಂದ್ರೆ ನಮ್ಗೆ ಯಾವ ಗಿಡಕ್ಕೆ ಯಾವ ಅವಶ್ಯಕತೆ ಇರುತ್ತೆ ಅವುದೇ ಔಷಧಿ ಸಿಗುತ್ತೆ. ನಾವು ಬೇರೆ ಕಡೆ ಇನ್ಪುಟ್ ಶಾಪ್ ಹೋಗ್ತು ಅಂದ್ರೆ ಬೆಳೆ ತೋರಿಸಿದ್ರೆ ಸಾಕು, ಅವರಿಗೆ ಸೇಲ್ ಆಗ್ಬೇಕು ಯಾವ ಔಷಧಿ ಬೇಕು ಅದ್ ಕೊಡ್ತಾರೆ. ನಮ್ಗೆ ಇಂಥದೇ ಔಷಧಿ ಬೇಕು ಅಂತದ್ ಬೇಕು ಅಂತ ಗೊತ್ತಿಲ್ಲ, ತಂದು ಹೊಡಿತೀವಿ. ಇಲ್ಲಿ ಕಂಪನಿ ಮಾಡ್ಕೊಂಡಿರೋದ್ರಿಂದ ನಮ್ಗೆ ರೈತಂಗ್ ಯಾವ ಔಷಧಿ ಬೇಕು, ಯಾವ ಬೆಳೆಗೆ ಯಾವ ಔಷಧಿ ಬೇಕು, ಎಷ್ಟು ಬೇಕು ಅದನ್ನ ಮಾತ್ರ ಖರೀದಿ ಮಾಡಿ ಹೊಡಿತೀವಿ ಸರ್. ಅಗತ್ಯ ಇದ್ದಷ್ಟನ್ನು ಮಾತ್ರ ಯೂಸ್ ಮಾಡ್ತೇವೆ, ಬಳಕೆ ಮಾಡ್ತೇವೆ. ಅದೊಂದು ಅನುಕೂಲ ಆಗಿದೆ. ಅನುಕೂಲ ಆಗಿದೆ ಸರ್. ಸಂಘ ಮಾಡ್ಕೊಂಡಿರೋದ್ರಿಂದ ಏನ್ ಪ್ರಯೋಜನ ಆಗಿದೆ? ಸಂಘ ಮಾಡ್ಕೊಂಡಿರೋದು ಸರ್ ನಮಗೆ ಮಾಹಿತಿ ಚೆನ್ನಾಗಿ ಸಿಗ್ತಾ ಇದೆ, ಮತ್ತೆ ರೈತನಿಗೆ ಏನ್ ಬೇಕು ಅದೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಸರ್. ಸಂಘ ಮಾಡ್ಕೊಂಡಿರೋದ್ರಿಂದ ರೈತನೇ ಏನ್ ಬೇಕು ಅದನ್ನ ದುಡ್ಡು ಕಲೆಕ್ಟ್ ಮಾಡಿ ಕಂಪನಿ ಕಡೆಯಿಂದ ನೇರವಾಗಿ ತರಿಸ್ಕೊಳ್ತಾ ಇದೆ ಸರ್. ಏನ್ ಬೇಕಪ್ಪ ರೈತರಿಗೆ? ರೈತರಿಗೆ ಬೀಜ, ಗೊಬ್ಬರ, ಔಷಧಿ, ಮತ್ತೆ ಮಾಹಿತಿ ಏನ್ ಬೇಕು ಅದೆಲ್ಲ ಸಿಗ್ತಾ ಇದೆ ಸರ್. ನೀವು ವೈಯಕ್ತಿಕವಾಗೂ ಪಡ್ಕೋಬಹುದಲ್ಲ, ಸಂಘನೇ ಹಾಕ್ಬೇಕು? ಇಲ್ಲ ಸರ್, ಈಗ ನಾವು ವೈಯಕ್ತಿಕ ಪಡ್ಕೊಂಡ್ರೆ ನಾನೊಬ್ಬ ಪಡ್ಕೊಳ್ತೀನಿ. ಸಂಘದಲ್ಲಿ 20 ಜನ ಇದ್ದಾರೆ, 20 ಜನಕ್ಕೂ ಮಾಹಿತಿ ಸಿಗುತ್ತೆ ಸರ್. 20 ಜನ ಸೇರ್ಕೊಂಡು ಒಟ್ಟಿಗೆ ಬೆಳೀತಿದ್ರೆ ಆಲೂಗಡ್ಡೆನ? ಇಲ್ಲ ಸರ್, ವೈಯಕ್ತಿಕವಾಗಿ ತಾನೇ ಬೆಳೀತೀರ? ವೈಯಕ್ತಿಕವಾಗಿ ಬೆಳೀತಿದ್ರೆ ಸರ್, ಅಂದ್ರೆ ಮಾಹಿತಿ ಎಲ್ಲರಿಗೂ ಸಿಗ್ತಾ ಇದೆಯಲ್ಲ ಬೆಳೆ ಬೆಳೆಯೋದಕ್ಕೆ. ಅಂದ್ರೆ ನೀವು ಬೇರೆಯವರು ಅಭಿವೃದ್ಧಿ ಆಗಲಿ ಏನ್ ಬಯಸ್ತೀರಿ? ಹೌದು ಸರ್. ನಾನೊಬ್ಬನೇ ಬೆಳೆದ್ರೆ ಅಲ್ಲ, ಬೇರೆ ರೈತರು ಬೆಳೆದ್ರೆ ಖುಷಿ ಅಲ್ವಾ? ಹೌದು. ಎಲ್ಲರೂ ಬೆಳೆದ್ಬಿಟ್ಟು ಆಲೂಗಡ್ಡೆ ಜಾಸ್ತಿ ಆಗಿ ಮಾರುಕಟ್ಟೆ ದರ ಬಿದ್ದೋದ್ರೆ ಅಂತ ಅನ್ಸಲ್ವಾ? ಇಲ್ಲ ಸರ್, ನಮ್ಗೆ ಸಿಕ್ಕಷ್ಟು ನಮ್ಗೆ ಬೇರೆ ರೈತರು ಸಿಕ್ಕಷ್ಟು ಅವ್ರಿಗೆ ಅವ್ರಿಗೂ ಸಿಕ್ಕಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ, ನಮಗೆ ಸಿಕ್ಕಷ್ಟು ನಮ್ಗೆ ಅನುಕೂಲ ಆಗುತ್ತೆ. ಸಂತೋಷ, ಬಹಳ ಒಳ್ಳೆ ಬುದ್ಧಿ ಯೋಗೀಶ್ ಅವರ ನಿಮ್ದು. ಅಷ್ಟೇ ಅಲ್ಲ, ಸಂಘಟನೆ ಮಾಡ್ಕೊಂಡಿರೋದ್ರಿಂದ ನೀವೇನಾದ್ರು ಹಣ ಉಳಿತಾಯ ಮಾಡ್ತಿದ್ದೀರಾ? ಹೌದು ಸರ್. ಆ ಉಳಿತಾಯ ಮಾಡಿದ ಹಣದಿಂದ ಸಾಲ ಏನಾದ್ರು ತಗೋತಾ ಇದ್ದೀರಾ, ಅದರಿಂದ ಏನಾದ್ರು ನಿಮ್ಗೆ ಅನುಕೂಲ ಆಗಿದೆಯಾ? ಸಂಘ ಸರ್, ನಮ್ಮ ಉಳಿತಾಯ ಮಾಡ್ಕೊಂಡಿರೋದ್ರಿಂದ ಲೋನ್ ಏನು ತಗೊಂಡಿಲ್ಲ ನಾವು. ಆ ಉಳಿತಾಯ ಮಾಡಿರೋ ಹಣದಲ್ಲಿ ನಮ್ಗೆ ಯಾವಾಗ ಸಮಸ್ಯೆ ಇರುತ್ತೆ ಆಗ ದುಡ್ಡನ್ನು ತಗೋ ಬಳಸ್ಕೊತೀವಿ ಸರ್. ಅದನ್ನೇ ಮತ್ತೆ ಹೇಳೋದು, ಅದನ್ನೇ ಸಾಲ ಅನ್ನೋದಲ್ವೇ ಸರ್. ಈಗ ನಾವು ದುಡ್ಡನ್ನು ಕಟ್ಟದ ಅನ್ವೇಸ್ಟ್ ಆಗಿ ವೇಸ್ಟ್ ಆಗಂತ ದುಡ್ಡು ಉಳಿತಾಯ ಆಗ್ತಾ ಇದೆ, ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗ್ತಾ ಇದೆ ಸರ್. ಅಲ್ವೇ, ಅಂದ್ರೆ ನಿಮ್ಗಾರು ಆಗ್ಬಹುದು, ನಿಮ್ ಸಂಘದ ಸದಸ್ಯರಾದ್ರೂ ಆಗ್ಬಹುದು. ಮತ್ ನೀವೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದಾಗ ನಿನ್ ಬೆಳೆ ಹೆಂಗಿದೆ, ನನ್ ಬೆಳೆ ಹೆಂಗಿದೆ, ಈ ತರ ಪರಸ್ಪರ ಮಾತುಕತೆ ನಡೆಸ್ತೀವಿ ಸರ್. ನಡೆಸ್ತೀರಾ? ಬೆಳೆ ಹೆಂಗಿದೆ, ಏನ್ ಅವಶ್ಯಕತೆ ಇದೆ ನಿಮ್ಗೆ, ಏನ್ ಅವಶ್ಯಕತೆ ಬೇಕಾಗುತ್ತೆ ನಿಮ್ಗೆ, ಇದಕ್ಕೆ ನೀವು ದುಡ್ಡನ್ನು ಕೊಟ್ಟು ತರಿಸ್ಕೊಳ್ತೀರಾ, ಎಲ್ಲ ಚರ್ಚೆ ನಡೆಸ್ತೀವಿ ಸರ್. 8 ದಿವಸಕ್ಕೊಂದ್ಸತಿ ಕೂತು ಚರ್ಚೆ ನಡೆಸ್ತೀವಿ ಸರ್. ಚರ್ಚೆ ಮಾಡ್ತೀರಿ? ಹೌದು ಸರ್. ಹೇಳಿ ನಾಗರಾಜ್ ಅವರೇ, ಈಗ ಪ್ರಸ್ತುತ ಆಲೂಗಡ್ಡೆ ಪರಿಸ್ಥಿತಿ ಹೇಗಿದೆ, ಮುಂದೆ ಇನ್ನೊಂದು ವಾರ 10 ದಿವಸದಲ್ಲಿ ಬೆಳೆಗಾರರು ಏನ್ ಮಾಡಿದ್ರೆ ಒಳ್ಳೆ ಇಳುವರಿ ತಗಬಹುದು ಅಂತೀರಿ? ಸರ್, ಮುಂದಿನ ಬೆಳೆಗಾಲದಲ್ಲಿ ಈಗ ಆಲೂಗಡ್ಡೆ ಹಾಕಿ 30-35 ದಿವಸ ಇದೆ, ಸಾಧ್ಯವಾದಷ್ಟು ಬೇಗ ಅಂತರ ಬೇಸಾಯನ ಮುಗಿಸ್ಬೇಕಾಗಿರುತ್ತೆ. ಮತ್ತೆ ಎರಡನೇ ಸರಿ ಕೊಡ್ತಕ್ಕಂತ ಪೋಷಕಾಂಶಗಳು ಕೊಡಬೇಕಾಗಿರುತ್ತೆ, ಮತ್ತೆ ಮುಖ್ಯವಾಗಿ ಲಘು ಪೋಷಕಾಂಶಗಳನ್ನ ಕಡ್ಡಾಯವಾಗಿ ಸ್ಪ್ರೇ ಮಾಡಬೇಕಾಗಿರುತ್ತೆ ಸರ್. ಮಾಡ್ಲೇಬೇಕಾಗಿದೆ. ಲಕ್ಷಣಗಳು ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ಲಕ್ಷಣಗಳು? ಗಿಡ ಹಳದಿ ಆಗ್ತಾ ಇರತಕ್ಕಂಥದ್ದು, ಮತ್ತೆ ಮುದುರು ಬಂದಿರೋದು, ಈ ರೀತಿ ಎಲ್ಲ ಕಾಣಿಸ್ತಾ ಇದೆ. ಹೇಳಿ ಯೋಗೀಶ್ ಅವರೇ, ನಿಮ್ಗೇನಾದ್ರೂ ಗೊತ್ತಿದ್ರೆ ಇದು ರೋಗನೋ ಅಥವಾ ಲಘು ಪೋಷಕಾಂಶದ ತೊಂದರೆನೋ ಅನ್ನೋದನ್ನ ಹೇಗೆ ತಾವು ಪ್ರತ್ಯೇಕ ಮಾಡಿ? ಸರ್, ಇಲ್ಲಿವರೆಗೂ ರೋಗ ಕಂಡಿಲ್ಲ ಬೆಳೆಯಲ್ಲಿ. ಪೋಷಕಾಂಶ ಅಂದ್ರೆ ಪೋಷಕಾಂಶ ಸಿಕ್ಕಿರೋ ಗಿಡಕ್ಕೂ ಪೋಷಕಾಂಶ ಸಿಗದಿರೋ ಗಿಡಕ್ಕೂ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದೆ, ಮತ್ತೆ ಡೆವಲಪ್ಮೆಂಟ್ ಬಂದಿಲ್ಲ ಸರ್. ಅದರಲ್ಲಿ ಪೋಷಕಾಂಶ ಇಲ್ಲದೆ ಇರೋಂತ ಗಿಡದಲ್ಲಿ ಎಲೆನ ಮುದ್ರೆ ಮಡಚಿ ನೋಡಿದ್ರೆ ನೀಲಿ ಆಕಾರವಾಗಿ ಬಂದಿರುತ್ತೆ, ಅದಕ್ಕೆ ಪೋಷಕಾಂಶ ಕುಂಠಿತ ಆಗಿರುತ್ತೆ, ಬೆಳವಣಿಗೆ ಆಗಿರಲ್ಲ, ಮತ್ತೆ ಗೆಡ್ಡೆಗಳನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಸರ್. ಅಂದ್ರೆ ಪೋಷಕಾಂಶ, ಲಘು ಪೋಷಕಾಂಶ ಒಂದು ಕೊಡಬೇಕು, ಕೊಡಬೇಕಾಗಿರುತ್ತೆ. ಆಮೇಲೆ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಮ್ಯಾಂಕಜಬ್ಬನ ಸಿಂಪರಣೆ ಮಾಡಬೇಕಾಗಿರುತ್ತೆ. ಹೊಡಿಬೇಕು ಹೇಳ್ಬಿಟ್ಟಿದ್ದೀರಾ? ಹೊಡಿಬೇಕಾಗಿರುತ್ತೆ ಸರ್. ಆಮೇಲೆ ಅದಾದ್ಮೇಲೆ ಅರ್ಥ ಬೇಸಾಯನ ಅದು ಸಾಧ್ಯವಾದಷ್ಟು ಬೇಗ ಮುಗಿಸಿ. ನಿಮ್ದೆಲ್ಲ ಮುಗಿದ್ಬಿಟ್ಟಿದೆ ಸರ್? ಮುಗಿಸ್ಬಿಟ್ಟಿದ್ದೀರಿ. ಅಂದ್ರೆ ನೀವು ದಿಂಡ್ ಕಟ್ಬಿಟ್ಟಿರೋದ್ರಿಂದ ಮಧ್ಯೆ ಅಂತರ್ ಬೇಸಾಯ? ಮೊದ್ಲು ನಾವು ದಿಂಡ್ ಕಟ್ಟಿದ್ದು ಒಂದ್ಸತಿ ಶಾಂಪಲ್ ಇದೆ, ದಿಂಡ್ ಕಟ್ತಾ ಇರೋದು ಇದೆ, ಅಂತರ್ ಬೇಸಾಯ ಇದೆ, ಮಾಮೂಲಿ ಮಿಷಿನ್ ಪದ್ಧತಿಯಲ್ಲಿ ಇದೆ. ಮಿಷಿನ್ ಪದ್ಧತಿಯಲ್ಲಿ ಇರೋದು ಗಿಡ ಚೆನ್ನಾಗಿ ಬಂದಿತ್ತು ಸರ್, ಅದರಿಂದ ಮಣ್ಣು ಸಾಲ್ಟೇಜ್ ಆದ್ರೆ ಹೊಡೆಯಕಾಗಲ್ಲ ಅಂದ್ಬಿಟ್ಟು ಈಗ ಏರ್ಸ್ಬಿಟ್ಟಿದ್ವಿ ಒಂದ್ಸತಿ. ಆಯ್ತು. ಮಾಮೂಲಿ ಇದಕ್ಕೂ ಅಂತರ್ ಬೇಸಾಯ ಮುಗಿಸಿದ್ವಿ. ಎಷ್ಟು ದಿನದ ಒಳಗಡೆ ಮುಗಿಸ್ಬಿಡ್ಬೇಕು ಸರ್? ಮಿನಿಮಮ್ 30-35 ದಿವಸದಲ್ಲಿ ಮುಗಿಸ್ಬೇಕು ಸರ್. 35 ದಿವಸ ಆಗೋಗಿದೆಯಲ್ಲ, ಇನ್ನೆಂತ ಅಂತರ್ ಬೇಸಾಯ ಮಾಡ್ತಾರೆ ಸರ್? ಅಂದ್ರೆ ಬೆಳೆ ವೇರಿಯೇಷನ್ ಇದೆ, ಒಬ್ರು ಹದ ಇದ್ದ ಪಸಿ ಇದ್ದ ನೆಟ್ಟಿದ್ದಾರೆ, ಒಬ್ರು ಪಸಿ ಇಲ್ದಿದ್ದ ನೆಟ್ಟಿದ್ದಾರೆ, ಉಟ್ಟಾಣಿಕೆಯಲ್ಲಿ ವೇರಿಯೇಷನ್ ಆಗಿದೆ. ಅದರಿಂದ 35 ದಿವಸ ದಾಟೋದ್ರೊಳಗೆ ಅವ್ರ ವ್ಯವಸಾಯನ ಮುಗಿಸ್ಬೇಕು ಸರ್, ಅಂತರ್ ಬೇಸಾಯ ಮುಗಿಸ್ಬೇಕು. ಮುಗಿಸ್ಕೊಬಿಡಿ ಅಂತ ಹೇಳ್ತೀರಿ? ಹೌದು ಸರ್. ಯಾಕಂತಂದ್ರೆ ಈಗ ತರೀಕೆರೆ ಭಾಗದಲ್ಲಿ ಈಗ ಬಿತ್ತನೆ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಇನ್ನೇನಾದ್ರು ಸಲಹೆ ಇದೆಯಾ ಆಲೂಗಡ್ಡೆ ಬೆಳೆಗಾರರಿಗೆ ತಮ್ಮ ಕಡೆಯಿಂದ? ರೈತ ಉತ್ಪಾದಕ ಕಂಪನಿ ನಮ್ಮ ಅರಕಲಗೂಡಲ್ಲಿ ಪ್ರಕೃತಿ ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿದೆ. ಅಲ್ಲಿ ಅಗತ್ಯ ಕೃಷಿ ಪರಿಕರಗಳು ಉತ್ತಮ ದರದಲ್ಲಿ ಸಿಗ್ತಾ ಇದೆ, ಅದನ್ನು ತಗೊಳ್ಳಿ ಅಂತೀರಿ? ಅಲ್ಲೂ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ನಿಮ್ದೇನಾದ್ರು ಸಲಹೆಗಳಿದೆಯೇನ್ರಿ ಬೇರೆ ಆಲೂಗಡ್ಡೆ ಬೆಳೆಗಾರರಿಗೆ? ಸರ್, ನಮ್ ಕಡೆಯಿಂದ ಸಲಹೆ ಅಂತ ಅಂದ್ರೆ, ಅವರು ಬೆಳೆ ಬೆಳೆದಿರಂತ ರೈತ ಬೆಳೆ ಉಳಿಸ್ಕೋಬೇಕು ಅಂತ ಅಂದ್ರೆ ಅಗತ್ಯ ಬಿದ್ದಿರಂತ ಪೋಷಕಾಂಶಗಳನ್ನ ಹೊಡಿಲೇಬೇಕು, ಮತ್ತೆ ಸ್ಪ್ರೇ ಮಾಡ್ಕೊಂಡಷ್ಟು ಬೆಳೆನ ಚೆನ್ನಾಗಿ ಬೆಳಿಬಹುದು, ಇದರಿಂದ ಜಾಸ್ತಿ ಇಳುವರಿನ ಪಡ್ಕೋಬಹುದು ಸರ್. ಜುಲೈ ಆಗಸ್ಟ್ ತಿಂಗಳಲ್ಲಿ ವಿಪರೀತ ಮಳೆ ಆಗೋಯ್ತು ಅಂದ್ರೆ ಏನ್ ಮಾಡ್ಬೇಕ್ರಿ? ಸ್ಪ್ರೇ ಕೊಡ್ಲೇಬೇಕು ಸರ್, ವಿಪರೀತ ಮಳೆ ಆಯ್ತು ಅಂದ್ರೆ ಸ್ಪ್ರೇ ಕೊಡ್ಲೇಬೇಕು. ನಿಮ್ದು ಇನ್ನೇನಾದ್ರು ವ್ಯವಸಾಯಿಕ ಸಾಲಗಳ ನಡುವೆ ಏನಾದ್ರು ಆಳವಾಗಿ ಸಾಲ ತೆಗೆದು ನೀರು ಹೆಚ್ಚಾದ ನೀರು ಹರಿದೋಗುವಂಗ್ ಮಾಡೋದು, ಮತ್ತೆ ತೀರಾ ಹಾಳಾಗಿರುವಂತಹ ಗಿಡಗಳನ್ನ ಕಿತ್ತೆಗೆಯೋದು, ಆತರದ ಏನಾದ್ರು ಸಲಹೆಗಳಿದ್ರೆ ಮಾಡ್ತೀರಾ ನೀವು? ಮಾಡ್ತೀವಿ ಸರ್. ಮಿನಿಮಮ್ ಸರ್ ಈಗ ಆಳವಾಗಿ ಟ್ರೆಂಚ್ ಹೊಡೆಯೋದ್ರಿಂದ ಒಂದು ಉತ್ತಮ. ಮಿನಿಮಮ್ 3-4 ಗಂಟೆ ಎಲೆ ಮೇಲೆ ನೀರ್ ನಿಲ್ತು ಅಂದ್ರೆ ಅಂಗಮಾರಿ ಪಟ್ಟ ಅಂತ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ನಾವು ಈ ಸ್ಪರ್ಶ ಶಿಲೀಂದ್ರನಾಶಕ ಅದು MFDP ಸ್ಪ್ರೇ ಮಾಡೋದ್ರಿಂದ ನೀರ್ ನಿಂತ ಸಮೇತ ರೋಗವನ್ನ ತಡೆದುಕೊಳ್ಳುವಂತ ಶಕ್ತಿ ಇರುತ್ತೆ ಸರ್. ಅಂದ್ರೆ ಆಲೂಗಡ್ಡೆ ನಿಮ್ ಪ್ರಕಾರ ಈಗಲೂ ಒಳ್ಳೆ ಬೆಳೆ ಅಂತ ಅನ್ಸುತ್ತೆ? ಹೌದು ಸರ್, ಲಾಭದಾಯಕ ಬೆಳೆನೆ ಸರ್ ಆಲೂಗಡ್ಡೆ. ಲಾಭದಾಯಕ ಬೆಳೆನೆ, ಮತ್ತೆ ಆಲೂಗಡ್ಡೆ ಬೆಳೆಯೋದು ಸರ್ ಮೆಥಡ್ ಅನ್ನ ತಿಳ್ಕೊಂಡ್ರೆ ಈಜಿ ಬೆಳೆ ಸರ್ ಬೆಳೆಯೋದಕ್ಕೆ. ಅಂದ್ರೆ ನಮ್ಮ ನಾಗರಾಜ್ ಅವರು ಏನ್ ಹೇಳ್ತಾ ಇದ್ದಾರೆ, ಸುಸ್ಥಿರ ವಿಧಾನದಲ್ಲಿ ಆಲೂಗಡ್ಡೆ ಬೆಳೆದ್ರೆ ಒಳ್ಳೇದಾಗತ್ತೆ. ಹೌದು ಸರ್. ಹೌದು ಸರ್. ಯಾಕಂತಂದ್ರೆ ಇದೇ ಇದನ್ನ ಬೇರೆಯವರ ಆಶ್ರಿತ ಬೆಳೆದಲ್ಲಿ ಬೇಸಿಗೆನಲ್ಲಿ ಸುಮಾರು ನಾವು ನೋಡಿದಂಗೆ 8-10 ಟನ್ನು ಪ್ರತಿ ಹೆಕ್ಟರ್ಗೆ ಇಳುವರಿ ಬರ್ತಾ ಇದೆ. ಅದೇ ಮಳೆಗಾಲದಲ್ಲಿ ನೋಡ್ತಾ ಇದ್ವಪ್ಪ ಅಂತಂದ್ರೆ ವಾತಾವರಣದ ವೈಪರೀತ್ಯದಿಂದ ಕಷ್ಟ ಆಗ್ತಾ ಇದೆ ಸರ್. ಏನೇ ಆದ್ರೂ ಒಳ್ಳೆ ವಿಧಾನದಲ್ಲಿ ಯಾವ್ದೇ ಒಂದು ಬೆಳೆನ ಬೆಳೆಯೋದು ಒಳ್ಳೇದು. ಹೌದು. ಆಮೇಲೆ ತಾವೇ ಹೇಳಿದಾಗ ವಿಚಾರ ತಿಳ್ಕೊಂಡು ಬೆಳೆಯೋದು ಒಳ್ಳೇದು. ಒಳ್ಳೇದು. ಆಮೇಲೆ ಏನ್ ಕೊಡ್ಬೇಕು ಅದನ್ನಷ್ಟೇ ಕೊಟ್ರೆ ಸಾಕು. ಹೌದು ಸರ್. ವಿಪರೀತ ಖರ್ಚು ಮಾಡಬಾರದು, ಆದಾಯ ಚೆನ್ನಾಗಿ ಬರೋ ಹಾಗೆ ನೋಡ್ಕೋಬೇಕು. ಹೌದು ಸರ್. ಅಲ್ವೇನ್ರಿ? ಹೌದು ಸರ್. ಗೆಂಡೆ ಚೆನ್ನಾಗಿರುತ್ತಾ ನಿಮ್ದು? ಹೌದು ಸರ್, ಚೆನ್ನಾಗಿದೆ. ನೀವು ತಿಂತೀರಾ? ನಾವು ತಿಂತೀವಿ. ಏನೇನ್ ಮಾಡಿಸ್ಕೊಂಡ್ ತಿಂತೀರಿ ಸರ್? ನಾವು ಪಲ್ಯ ಮಾಡಿಸ್ಕೊಂಡ್ ತಿಂತೀವಿ, ಮತ್ತೆ ನಾವು ಏನಾದ್ರು ಹೊಲದ ಕಡೆ ಹೋದ್ರೆ ಗೆಂಡೆ ಬಂದಿದ್ರೆ ಸುಟ್ಕೊಂಡು ತಿಂತೀವಿ ಸರ್. ಹೌದು. ಬೋಂಡಾ ಗಿಂಡ ಮಾಡೋದಿಲ್ಲ ನಿಮ್ಮ? ಇಲ್ಲ ಸರ್, ಬೋಂಡ ಏನ್ ಮಾಡಲ್ಲ. ಆಯ್ತಪ್ಪ, ಹೆಚ್ಚಿನ ಮಾಹಿತಿಗೆ ನಮ್ ಕೇಳಿದ್ರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಯೋಗೀಶ್ ಅವರೇ? ಸರ್, ನನ್ನ ಮೊಬೈಲ್ ಸಂಖ್ಯೆ 9-9-30-16-1073. ಇನ್ನೊಂದ್ಸರಿ ಹೇಳ್ತೀರಾ? 9-9-30-16-1073. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9-9-30-16-1073. ನಮ್ದು ನಾಗರಾಜ್ ಅವರೇ? 8-4-9-5-00-7-7-3-0. ಇನ್ನೊಮ್ಮೆ? 8-4-9-5-00-7-7-3-0. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8-4-9-5-00-7-7 3-0. ಉಳ್ಳಗ ನಾಗರಾಜ್ ಅವರೇ ಹಾಗೂ ಯೋಗೀಶ್ ಅವರೇ, ಇದುವರೆಗೂ ಸುಧಾರಿತ ವಿಧಾನದಲ್ಲಿ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನ ಬಹಳ ಚೆನ್ನಾಗಿ ಹಂಚಿಕೊಂಡ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದ ಕೇಳಿದರೆ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಜೆಟಿ ನಾಗರಾಜ್ ಹಾಗೂ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಎಂವಿ ಯೋಗೇಶ್. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.